ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಮಹರ್ಷಿ ವಾಲ್ಮೀಕಿ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಶಾಸಕ ಅಲ್ಲಮ ಪ್ರಭು ಪಾಟೀಲ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹಿನ್ನೆಲೆ ಸರ್ಕಾರಿ ಅನುದಾನಿತ ಶಾಲೆಗಳ ದಸರಾ ರಜೆ ವಿಸ್ತರಣೆ. ಒತ್ತಡಕ್ಕೆ ಮಣಿದು ಪೂರ್ವ ತಯಾರಿ ಇಲ್ಲದೆ ಸಮೀಕ್ಷೆ, ಬಿಜೆಪಿ ಆರೋಪ. ಶೃಂಗೇರಿ ಬಳಿ 100 ಹಾಸಿಗೆಗಳ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆಗೆ ಸಚಿವ ದಿನೇಶ್ ಗುಂಡೂರಾವ್ ಶಂಕುಸ್ಥಾಪನೆ. ಹಾಗೂ ರಾಜ್ಯದ ಪಠ್ಯಕ್ರಮದಲ್ಲಿ ವಾಲ್ಮೀಕಿ ರಾಮಾಯಣ ಸೇರಿಸಲು ಸರ್ಕಾರದ ಚಿಂತನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು. ಕಿಸಾನ್ವಾಣಿ ಕಿಸಾನ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 rupees ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 rupees ಸೇ 200 rupees ಕಿ ಮಾಸಿಕ ಕಿಶ್ತ್ ದೇಕರ್ ಪ್ರವೇಶ್ ಕರ್ ಸಕ್ತೆ ಹೈ. 18 to 40 years ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ, ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಅಳಪೆಯ ಅನಿತಾ ಫೆಲ್ಸಿ ಗೊಂಜಾಲ್ವಿಸ್ ಅವರ ಬಸಳೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಅಳಪೆಯ ಅನಿತಾ ಫೆಲ್ಸಿ ಅವರು. ಆರೋಗ್ಯಕರ ಸೊಪ್ಪು ತರಕಾರಿಯಾದ ಬಸಳೆ ಕೃಷಿಯನ್ನ ಇವರು ಮಾಡ್ತಾ ಇದ್ದಾರೆ. ಇದು ಕೇವಲ ಆಹಾರದ ಭಾಗ ಅಲ್ಲ, ಉತ್ತಮ ಆದಾಯದ ಕೃಷಿ ಬೆಳೆಯೂ ಹೌದು. ಈ ಬಸಳೆ ಕೃಷಿಯನ್ನ ಯಶಸ್ವಿಯಾಗಿ ಬೆಳೆಯುತ್ತಿರುವ ಅನಿತಾ ಫೆಲ್ಸಿಯವರನ್ನ ನಾವೀಗ ಮಾತಾಡಿಸೋಣ. ಅವರ ಬಸಳೆ ಕೃಷಿ ಅನುಭವವನ್ನ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಅನಿತಾ ಫೆಲ್ಸಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಈ ಬಸಳೆ ಕೃಷಿಯನ್ನ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಎಲ್ಲಿಂದ ಆಯ್ತು? ಯಾಕಾಗಿ ನೀವು ಬಸಳೆ ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡ್ರಿ? ನಾವು ಮೊದಲಿಂದಲೇ ಕೃಷಿ ಕುಟುಂಬದಿಂದ ಬಂದವರು. ಅದರಿಂದ ನಾವು ಭತ್ತ ತರಕಾರಿ ಎಲ್ಲ ಮೊದಲಿಂದ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದೆವು, ಜಾಸ್ತಿ ಮಾಡ್ತಿರ್ಲಿಲ್ಲ. ನಮಗೆ ಮನೆ ಖರ್ಚಿಗೆ ಬೇಕಾದಷ್ಟು ನಾವು ಮಾಡ್ತಿದ್ದೆವು. ಅದರಿಂದ ಮತ್ತೆ ಮದುವೆ ಆಯ್ತು. ನಂಗೆ ಮದುವೆ ಆದ ನಂತರ ನಾನು ಗಂಡನ ಮನೆಗೆ ಹೋದೆ. ಗಂಡನ ಮನೆಯಲ್ಲಿ ನಾನು 3 ಅಲ್ಲಿದ್ದೆ. ಅಲ್ಲಿಂದ ನನ್ನ ಮಗ ಹುಟ್ಟಿದ. ಮಗ ಹುಟ್ಟಿದ ನಂತರ ಅಲ್ಲಿ ಎಜುಕೇಶನ್ ನಂಗೆ ಅಲ್ಲಿ ಕೊಡ್ಲಿಕ್ಕೆ ನಂಗೆ ತುಂಬಾ ಕಷ್ಟ ಆಯ್ತು. ಅದಕ್ಕೋಸ್ಕರ ನಾವು ಈಚೆ ನಮ್ಮ ಊರಿಗೆ, ನನ್ನ ತಾಯಿ ಮನೆ ಇಲ್ಲಿ ಅಳಪೆ, ಅಳಪೆಗೆ ನಾವು ಶಿಫ್ಟ್ ಆದೆವು. ಶಿಫ್ಟ್ ಆಗಿ ನಾವು ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಿದ್ರು, ಫದಮುಲ್ಲಾಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಮತ್ತೆ ನಾನು ಎಂತ ಮಾಡುದು, ಮನೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇರುವಾಗ ಅವರು ಹೇಳಿದ್ರು ತರಕಾರಿ ಮಾಡುವ ಸ್ವಲ್ಪ ಅಂತ. ಸ್ವಲ್ಪ ತರಕಾರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಬಸಳೆ ಮಾಡ್ತಿರ್ಲಿಲ್ಲ ನಾವು ಮೊದಲು. ಮೊದಲು ಮಾಡ್ತಿದ್ದದ್ದು ಬೆಂಡೆಕಾಯಿ ಮತ್ತೆ ಮುಳ್ಳು ಸೌತೆ ಅನ್ನು. ಮುಳ್ಳು ಸೌತೆ ಮಾಡ್ತಾ ಇದ್ದೆವು. ಅದು ಮಾಡಿ ಅದರಲ್ಲಿ ಸ್ವಲ್ಪ ಅದು ಕಟ್ ಮಾಡಿ ಕೊಡ್ಲಿಕ್ಕೆಲ್ಲ ನಮ್ಗೆ ಸುಲಭ ಆಗ್ತದೆ ಅಂತ ಹೇಳಿ ಅದು ಕಟ್ ಮಾಡಿ ಬ್ಯಾಗ್ ಅಲ್ಲಿ ಹಾಕಿಕೊಂಡು ಹೋಗುದು. ಹಾಗೆ ಸುಲಭ ಆಗ್ತದೆ ಅಂತ ಅದು ಮಾಡ್ತಾ ಇದ್ದೆವು. ಅದ ನಂತರ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆವು. 1-2 ಅದೇ ಮಾಡಿದೆವು. ಬಸಳೆ ಅನ್ನು ಸ್ವಲ್ಪ ಮಾಡ್ತಿದ್ದೆವು, ಇಲ್ಲಿ ಬಂದವರಿಗೆ ಮಾತ್ರ ಕೊಡುವುದಂತ. ಮಾರುಕಟ್ಟೆ ಅಂತ ಏನು ಜಾಸ್ತಿ ಇರ್ಲಿಲ್ಲ ನಮ್ಗೆ. ಅದಕ್ಕೋಸ್ಕರ ಅದರ ನಂತರ ನಾವು ಬಸಳೆ ಅನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ ಅಂತ ಯೋಚಿಸಿದೆವು. ಸ್ವಲ್ಪ ಸ್ವಲ್ಪ ನಮ್ಗೆ ಅದಕ್ಕೆ ಹೇಗೆ ಮಾಡುವ ಅಂತ ಯೋಚಿಸುವಾಗ ಅದರದ್ದು ಇದು ನಮ್ಗೆ ಗಿಡ ನಡುವಾಗ ಅದಕ್ಕೆ ಬೇಕಾದದ್ದು ಸಾಮಗ್ರಿ ಎಷ್ಟು ಬೇಕು ಅದನ್ನು ಯೋಚಿಸಿದೆವು. ಅದನ್ನು ನೋಡುವಾಗ ಅದಕ್ಕೆ ಬಸಳೆ ಕೃಷಿಯಲ್ಲಿ ಖರ್ಚು ಕಡಿಮೆ, ಅದಕ್ಕೆ ಆದಾಯ ಜಾಸ್ತಿ ಅಂತ ಯೋಚಿಸಿ ಅದನ್ನು ಮಾಡುವ ಅಂತ ಯೋಚಿಸಿ ಅದನ್ನು ಸ್ಟಾರ್ಟ್ ಮಾಡಿದೆವು. ಈಗ ಬಸಳೆ ಕೃಷಿಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಒಂದು 10 ವರ್ಷದಿಂದ ಮಾಡ್ತಾ ಇದ್ದೇವೆ. ಜಾಸ್ತಿಯಾಗಿ ಮಾಡಿದ್ದು ಕೊರೋನಾ ನಂತರ. ನಾವು ಕೊರೋನಾ ನಂತರ ಎಂದರೆ ಬೇಡಿಕೆ ಜಾಸ್ತಿ ಆಯ್ತು ನಮ್ಗೆ. ಕೊರೋನಾ ಟೈಮ್ ಅಲ್ಲಿ ಯಾರಿಗೂ ಸಹ ತರಕಾರಿ ಎಲ್ಲ ಇರ್ಲಿಲ್ಲ. ಅವ್ರ ಮನೆಗೆ ಬಂದು ನಮ್ಗೆ ಕೇಳ್ತಾ ಇದ್ರು, ಬಸಳೆ ಕೊಡಿ ಬಸಳೆ. ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ. ಅದ್ರ ಇದ್ದದ್ದನ್ನು ನಾವು ಹಂಚಿ ಕೊಡ್ತಾ ಇದ್ದೇವೆ ಬಂದವರಿಗೆ, ಯಾರಿಗೂ ಹಿಂದೆ ಕಳಿಸ್ತಾ ಇರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಯೋಚಿಸಿದೆವು ನಾವು ಬಸಳೆಯನ್ನು ಜಾಸ್ತಿ ಮಾಡುವ ಅಂತ. ಜಾಸ್ತಿ ಮಾಡುವ ಇನ್ನೊಂದು ನಮ್ಮದು ಸ್ವಲ್ಪ ಜಾಗ ಇತ್ತು, ಅದು ಖಾಲಿ ಹೀಗೇನೆ ಬಿಟ್ಟಿದ್ದೆವು. ಆ ಜಾಗದಲ್ಲಿ ಅಲ್ಲಿ ಬಸಳೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆ ಬಸಳೆ ಮಾಡಿದ ನಂತರ ನಂಗೆ ಕೊಡ್ಲಿಕ್ಕೆ ಏನು ಪ್ರಾಬ್ಲಮ್ ಬರಲಿಲ್ಲ. ಅದನ್ನೇ ನಾವು ಮುಂದುವರಿಸಿಕೊಂಡು ಈಗ ಬಸಳೆ ಜಾಸ್ತಿಯಾಗಿ ಬಸಳೆ ಮಾಡ್ತೇವೆ. ಬೇರೆ ತರಕಾರಿ ಸಹ ಮಾಡ್ತೇವೆ, ಬಸಳೆಯನ್ನು ಜಾಸ್ತಿಯಾಗಿ ಮಾಡ್ತೇವೆ. ಬಸಳೆ ಕೃಷಿಯನ್ನು ನೀವು ಈಗ ಪ್ರಸ್ತುತ ಎಷ್ಟು ಜಾಗದಲ್ಲಿ ಮಾಡ್ತಾ ಇದ್ದೀರಿ? ಈಗ ಮನೆ ಹತ್ತಿರ 5 ಸೆನ್ಸ್ ಅಲ್ಲಿ ಮಾಡ್ತೇನೆ, ಮತ್ತೆ ಕೆಳಗೆ ನಾನು ಇನ್ನೊಂದು ಜಾಗ ಉಂಟು ಅಲ್ಲೊಂದು 8 ಸೆನ್ಸ್ ಅಲ್ಲಿ ಮಾಡ್ತೇನೆ, ಮತ್ತೆ ಉಳಿದ ಜಾಗದಲ್ಲಿ ನಾನು ಬೇರೆ ತರಕಾರಿಯನ್ನು ಮಾಡ್ತೇನೆ. ಮೊದಲು ನಾವು ನನ್ನ ತಂಗಿಯ ಸೈಟ್ ನನ್ನದು, ಆ ಸೈಟ್ ಅಲ್ಲಿ ಮಾಡ್ತಾ ಇದ್ದೆವು. ಆ ಸೈಟ್ ಅಲ್ಲಿ ಮಾಡಿ ಅಲ್ಲಿ ನೋಡಿ ಜನರು ಅಲ್ಲಿಂದ ನನಗೆ ಜಾಸ್ತಿ ಬೇಡಿಕೆ ಬಂತು ಆ ಜಾಗದಲ್ಲಿ ಮಾಡಿದ್ದು ನೋಡಿ. ಮತ್ತೆ ಆ ಜಾಗಕ್ಕೆ ನನ್ನ ತಂಗಿ ಬಂದು ಅವಳಿಗೆ ಏನಾದ್ರೂ ಮಾಡುವ ಅಂತ ಅವಳು ಯೋಚಿಸಿ ಅದಕ್ಕೆ ಮಣ್ಣೆಲ್ಲ ತುಂಬಿಸಿದಾಳೆ. ಅದು ನೆಕ್ಸ್ಟ್ ಅವಳಿಗೆ ಮಾಡ್ತಾಳೆ. ಅದ್ರ ಅದು ಅಲ್ಲಿ ಬಿಟ್ಟು ನಾವು ಬೇರೆ ಜಾಗವನ್ನು ಹುಡುಕಿ ಬೇರೆ ಜಾಗ ನಮ್ಮದೇ ಆದ ಇನ್ನೊಂದು ಜಾಗದಲ್ಲಿ ತರಕಾರಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜಾಗ ರೋಡ್ ಸೈಡ್ ಆದ್ದರಿಂದ ನಮ್ಗೆ ಬೇಡಿಕೆ ಬಸಳೆಗೆ ಜಾಸ್ತಿ ಆಯ್ತು. ಯಾಕೆಂದ್ರೆ ವೆಹಿಕಲ್ ನಲ್ಲಿ ಹೋಗುವ ಜನರು ಬಸಳೆ ಉಂಟು ಬಸಳೆ ಉಂಟು ಫ್ರೆಶ್ ಬಸಳೆ ಉಂಟು ಅಂತ ಕೇಳಿ ನೋಡಿ ಬಂದು ಕೊಂಡೋಗ್ತಿದ್ರು. ಕೊಂಡೋ ಹೋದವರು ಪುನಃ ಅವರ ಮನೆ ನೇಬರ್ಗೆ ಎಲ್ಲ ಕೊಟ್ಟು ಪುನಃ ಅಲ್ಲಿಂದ ಸಹ ನಂಗೆ ಪುನಃ ಬಂದು ಅವರು ಬೇರೆಯವರು ಬಂದು ಎಲ್ಲ ಬಸಳೆಯನ್ನು ಕೊಂಡೋಗ್ತಿದ್ರು. ನಂಗೆ ಬಸಳೆಯ ಬೇಡಿಕೆ ತುಂಬಾ ಜಾಸ್ತಿ ಆದ್ದರಿಂದ ನಾನು ಪುನಃ ನಾನು ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಆದ್ರಿಂದ ನಾವು ಈಗ ಬಸಳೆ ಆಲ್ಮೋಸ್ಟ್ ನಂಗೆ ಎಷ್ಟು ಅಂದ್ರೆ ದಿನಕ್ಕೆ ಒಂದು 30-40 ಕಟ್ಟ ತನಕ ಸಹ ಹೋಗ್ತದೆ ಒಂದು ದಿನಕ್ಕೆ. ಈಗ ಬಸಳೆ ಕೃಷಿ ಮಾಡ್ಲಿಕ್ಕೆ ನೀವು ಯಾವ ರೀತಿಯ ಮಣ್ಣೆಲ್ಲ ಬಳಸ್ತೀರಿ ಮತ್ತೆ ಎಲ್ಲಿಂದ ತರ್ತೀರಿ? ಮಣ್ಣು ಅಂದ್ರೆ ನಾವು ಮೊದಲೇ ಹಾಕಿದ್ದೆವು ಮಣ್ಣು, ಅದು ಮತ್ತು ಬೇರೆ ಮಣ್ಣು ನಾನು ಬೇರೆ ಯೂಸ್ ಮಾಡುದಿಲ್ಲ. ಮತ್ತೆ ಅದಕ್ಕೆ ಬೇಕಾಗಿ ಗೊಬ್ಬರ ಮಾಡ್ತೇನೆ. ಗೊಬ್ಬರ ಅಂದ್ರೆ ನಮ್ಗೆ ದನದ್ದು ಸೆಗಣಿ ಮತ್ತೆ ಅದಕ್ಕೆ ಹಿಂಡಿ ಅದು ಹಾಕಿ ಕೊಳೆತು ಒಂದು ವಾರ ಇಟ್ಟು ಅದು ಬಸಳೆಗೆ ಹಾಕಿದ್ರೆ ಒಂದು ವಾರಕ್ಕೊಂದು ಸಲ ಹಾಕ್ಬೇಕು. ಹಾಕಿದ್ರೆ ಮಾತ್ರ ಬಸಳೆ ಸೊಪ್ಪು ಒಳ್ಳೇದು ಬರ್ತದೆ, ಇಲ್ಲದಿದ್ರೆ ಸೊಪ್ಪು ಹಾಳಾಗ್ತದೆ. ಈಗ ಮೊದಲಿಗೆ ನೀವು ಬಸಳೆ ನಾಟಿ ಮಾಡುವ ವಿಧಾನ ಎಲ್ಲ ಹೇಗಿದೆ? ನಾವು ಬಸಳೆ ನಾಟಿ ಮಾಡುವಾಗ ಚಪ್ಪರದ ಮೇಲೆ ಇರುವ ಬಸಳೆಯನ್ನು ಒಂದು ಕೈಯಷ್ಟು ಉದ್ದದಷ್ಟು ತೆಗೆದು ಅದನ್ನು ನೆಡುವುದು. ನಾವು ಅದನ್ನು ನೆಟ್ಟು ಅದು ಮತ್ತು ಚಪ್ಪರಕ್ಕೆ ಹಬ್ಬೋದು. ಈಗ ಸಾಮಾನ್ಯವಾಗಿ ಬಸಳೆಗೆ ಚಪ್ಪರ ಎಲ್ಲ ಹಾಕುವಂತ ಕ್ರಮ ಇರ್ತದೆ, ನೀವು ಯಾವ ರೀತಿ ನೆಟ್ಟಿದ್ದೀರಿ? ನಾವು ಚಪ್ಪರ ಅಂದ್ರೆ ನಮ್ಗೆ ಇಲ್ಲಿ ಗಿಡ ಮರ ಏನು ಇಲ್ಲ ಇಲ್ಲಿ, ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ ಬಿಲ್ಡಿಂಗ್ ಬಿಲ್ಡಿಂಗ್ ಆದ್ರಿಂದ ನಮ್ಗೆ ಅದಕ್ಕೆ ಏನ್ ಮಾಡೋದಂತ ಯೋಚಿಸಿ ನಾವು ಪೈಪ್ಗೆ ಸಿಮೆಂಟ್ ಹಾಕಿ ಅದಕ್ಕೆ ಮೇಲೆ ರಾಡ್ ಕೊಕ್ಕೆಯಾಗಿ ಕೊಟ್ಟು ಅದಕ್ಕೆ ಸ್ಟೀಲ್ ಪೈಪ್ ಆಗಿ ಇದು ಇಟ್ಟು ಅದರ ಮೇಲೆ ನಾವು ತಂತಿಯನ್ನು ಎಳೆದೆವು. ತಂತಿಯನ್ನು ಎಳೆದು ಅದು ಚಪ್ಪರದಾಗೆ ಆಗ್ತದೆ. ಅದರಿಂದ ಬಳ್ಳಿಯನ್ನು ನಾವು ಕೆಳಗಿಂದ ಅದಕ್ಕೆ ಒಂದು ಹಗ್ಗವನ್ನು ಕಟ್ಟಿ ಅದರ ಬಳ್ಳಿಯನ್ನು ಅದಕ್ಕೆ ಕಟ್ಟಿ ಬಾಳೆ ಎಳೆಯ ಹಗ್ಗದಿಂದ ಕಟ್ಟಿ ಅದನ್ನು ಮೇಲೆ ನಿಲ್ಲಿಸಿ ಅಲ್ಲಿಂದ ಚಪ್ಪರಕ್ಕೆ ಮುಟ್ಟಿಸುದು. ಚಪ್ಪರಕ್ಕೆ ತಾಗಿದ ನಂತರ ಚಪ್ಪರದಲ್ಲೇ ಹತ್ತದೆ. ಹಬ್ಬಿದ ನಂತರ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಅದ್ರಿಂದ ಚಪ್ಪರ ಅದು ಸರಿಯಾಗಿ ನಿಲ್ತದೆ. ಮತ್ತೆ ಕೆಳಗೆ ಇಳಿತದೆ. ಕೆಳಗೆ ಇಳಿದ ನಂತರ 1.5 ತಿಂಗಳ ನಂತರ ಅದರ ಕಟಾವು ಸ್ಟಾರ್ಟ್ ಆಗ್ತದೆ. 1.5 ನಂತರ ಅದು ನಾವು ನೆಟ್ಟು ಒಂದು 45 ಡೇಸ್ ಅಲ್ಲಿ ನಮ್ಗೆ ಸಿಗ್ತದೆ ಬಸಳೆ. ಬಸಳೆ ಸಿಕ್ಕಿದ ನಂತರ ನಾವು ಬುಡಕ್ಕೆ ಹಾಕಿದಷ್ಟೇ ನಮ್ಗೆ ಜಾಸ್ತಿ ಆಗ್ತದೆ, ಅಲ್ಲದೆ ಮತ್ತೆ ಅದಕ್ಕೆ ಏನು ಪುನಃ ನಾವು ನಡ್ಬೇಕು ಹಾಗೇನು ಏನಿಲ್ಲ, ಅದರಲ್ಲೇ ನಮ್ಗೆ ಸಿಗ್ತದೆ. ಒಂದು ಸಲ ನಟ್ಟು ನಾವು ಒಂದು ಆಗಸ್ಟ್ ಸೆಪ್ಟೆಂಬರ್ ತನಕ ನಟ್ರೆ ಜೂನ್ ಜುಲೈ ತನಕ ಸಹ ಇರ್ತದೆ ನಮ್ಗೆ. ಮಳೆ ಬಂದ ನಂತರ ನಮ್ಗೆ ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಜಾಸ್ತಿ ಮಳೆ ಬಂದ್ರೆ, ಮಳೆ ನೀರು ನಿಲ್ಲದಿದ್ರೆ ಬಸಳೆ ಫುಲ್ ಟೈಮ್ ಇರ್ತದೆ ನಮ್ಗೆ. ಮಳೆಗಾಲದಲ್ಲಿ ಎಲ್ಲ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತೀವಿ? ಮಳೆಗಾಲದಲ್ಲಿ ಅಂದ್ರೆ ಸ್ವಲ್ಪ ಎತ್ತರ ಮಾಡ್ತೇವೆ, ಬುಡದತ್ತಿರ ಎತ್ತರ ಮಾಡ್ತೇವೆ. ನೀರು ನಿಲ್ಲದಾಗೆ ನೋಡ್ತೇವೆ ನಾವು. ನೀರು ನಿಂತ್ರೆ ಹಾಳಾಗ್ತದೆ, ನೀರು ನಿಲ್ಲದಿದ್ರೆ ಅದು ಬಸಳೆ ಆಗ್ತದೆ. ಮಳೆಗಾಲದಲ್ಲಿ ನೀವು ಸ್ಲರಿ ಎಲ್ಲ ಕೊಡುವಾಗ ಅದು ನೀರಿನ ಇದು ಜಾಸ್ತಿ ಆಗುದಿಲ್ವಾ? ಗಿಡಕ್ಕೆ ಕೊಳೆಯುವ ಸಂದರ್ಭ ಜಾಸ್ತಿ ಇರುದಿಲ್ವಾ? ಎಂದ್ರೆ ಮಳೆ ಸ್ವಲ್ಪ ಕಮ್ಮಿ ಇರುವ ಟೈಮ್ ಅಲ್ಲಿ ನಾವು ಮಳೆ ಯಾವಾಗ ಕಮ್ಮಿ ಇರ್ತದೆ ಆಗ ನಾವು ಅದನ್ನು ಮೊದಲೇ ಮಾಡಿ ಇರ್ತೇವೆ, ಅದನ್ನು ಆ ಟೈಮಿಗೆ ಹಾಕುದು. ಮಳೆ ಇರುವಾಗ ಹಾಕಿದ್ರೆ ಅದು ಕೊಳೆಯುತ್ತದೆ, ಜಾಸ್ತಿ ಆಗ್ತದೆ ಕೈ ನೀರು ಸಹ ಸೆಗಣಿ ನೀರು ಹಾಕಿದ್ರೆ. ಈಗ ಬೇಸಿಗೆಯಲ್ಲಿ ಆದ್ರೆ ಇಲ್ಲಿಯ ಬಿರು ಬಿಸಿಲಿಗೆ ನೀವು ಯಾವ ರೀತಿ ರಕ್ಷಣೆ ಕೊಡ್ತೀರಿ? ಬಿಸಿಲಿಗೆ ಒಳ್ಳೇದಾಗ್ತದೆ ಬಸಳೆ, ಏನು ಪ್ರಾಬ್ಲಮ್ ಇಲ್ಲ. ನೀರು ಅಂದ್ರೆ ಎರಡು ಟೈಮ್ ಕೊಡ್ಬೇಕಾಗ್ತದೆ, ಒಂದು ಬೆಳಿಗ್ಗೆದು ಕೊಡ್ಬೇಕು, ಒಂದ್ಸಲ ಸಂಜೆದು ಕೊಡ್ಬೇಕಾಗ್ತದೆ. ಇಲ್ಲದಿದ್ರೆ ಬಸಳೆ ಸ್ವಲ್ಪ ಬಾಡ್ತದೆ. ನೀರಾವರಿಯಲ್ಲಿ ಯಾವ ರೀತಿ ಮಾಡ್ತೀವಿ? ನಮ್ಗೆ ನೀರಾವರಿ ಅಂದ್ರೆ ಬಾವಿ ಉಂಟು, ಅದರದೇ ನೀರು ಸಾಕಾಗ್ತದೆ ನಮ್ಗೆ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ನೀರು ಫುಲ್ ಟೈಮ್ ಪೈಪಲ್ಲಿ ಹಾಕೋದು. ದಿನಾಲೂ ನೀರು ಕೊಡ್ಬೇಕಾ? ದಿನಾಲೂ ನೀರು ಕೊಡ್ಬೇಕು. ಬಸಳೆಗೆ ದಿನಾಲು ಎಷ್ಟು ನೀವು ನೀರು ಕೊಡ್ತೀರಿ ಅಷ್ಟು ಅದು ಒಳ್ಳೇದಾಗ್ತದೆ. ಮಾತ್ರ ಮಳೆಯಾಗೆ ಅಲ್ಲ, ನಾವು ಬೆಳಿಗ್ಗೆದು ಸಂಜೆದು ಕೊಡ್ಬೇಕು. ಮಧ್ಯಾಹ್ನ ಅದು ಆ ಟೈಮ್ ಅಲ್ಲಿ ನೀರೆಲ್ಲ ಕೊಡಬಾರ್ದು. ಈಗ ಮನೆ ಖರ್ಚಿಗೆ ಅಂತ ಬಸಳೆ ಮಾಡುವಾಗ ಒಂದು ಗುಂಡಿ ತೆಗೆದು ನಾವು ಬಸಳೆಯನ್ನು ನೆಡ್ತೇವೆ. ಈಗ ನೀವು ಮಾರುಕಟ್ಟೆ ಉದ್ದೇಶದಿಂದ ಮಾಡುವಾಗ ನೀವು ಗುಂಡಿ ತೆಗೆದು ಮಾಡ್ತೀರಾ ಅಥವಾ ಸಾಲುಗಳಲ್ಲಿ ಮಾಡ್ತೀರಾ? ನಾವು ಆಕ್ಚುಲಿ ಸಾಲುಗಳಲ್ಲಿ ಮಾಡುದು, ಯಾಕೆಂದ್ರೆ ನಮ್ಗೆ ಜಾಸ್ತಿ ಮಾಡ್ಬೇಕಾದ್ರಿಂದ ಸಾಲುಗಳಲ್ಲೇ. ಸಾಲುಗಳು ಅಂದ್ರೆ ನಾವು ಫಸ್ಟ್ ಗೆ ಮಾಡುವಾಗ ನಾವು ಜೆಸಿಪಿ ತಂದು ಲೆವೆಲ್ ಮಾಡಿ ಜೆಸಿಪಿ ಇಂದ ಅದಕ್ಕೆ ಸ್ಟ್ರೇಟ್ ಲೈನ್ ಏನಾಗಿ ಆಗ್ಬೇಕು, ಅದು ಒಂದೇ ಲೈನ್ ಎಳೆದು ಒಂದು ಲೈನ್ ನಂತರ ನಾವು 3 ಫೀಟ್ ಜಾಗ ಬಿಟ್ಟು ಪುನೊಂದು ಲೈನ್ ತೆಗಿಬೇಕು, ಅದರ ನಂತರ ಪುನೊಂದು ಲೈನ್, ಹಾಗೇನೆ ಸ್ಟ್ರೇಟ್ ಸ್ಟ್ರೇಟ್ ಹಾಗೇನೆ ಮಾಡ್ತಾ ಇದ್ದದ್ದು. ಯಾಕಂದ್ರೆ ಅದು ಕರೆಕ್ಟ್ ನಮ್ಗೆ ಕಾಣ್ಬೇಕು, ಇಲ್ಲ ಕ್ಲೀನ್ ಇರ್ಬೇಕು ನಮ್ಗೆ, ಹಾಗೋಸ್ಕರ ಹಾಗೆ ಮಾಡಿದ್ದು. ನಡುವ ಮೊದಲು ನಾವು ಸುಣ್ಣ ಹಾಕ್ತೇವೆ, ಸುಣ್ಣ ಉಪ್ಪು ಹಾಕ್ತೇವೆ, ಯಾಕಂದ್ರೆ ಅದರಲ್ಲಿ ಕೀಟಗಳಿದ್ರೆ ಬಸಳೆ ಸ್ವಲ್ಪ ಹಾಳಾಗ್ತದೆ. ಅದಕ್ಕೋಸ್ಕರ ಸುಣ್ಣ ಮತ್ತೆ ಉಪ್ಪು ಹಾಕಿ ನಡಬೇಕು. ಇಷ್ಟಿಷ್ಟ ಅದು ಸ್ವಲ್ಪ ಸ್ವಲ್ಪ ಪ್ರಮಾಣ, ಜಾಸ್ತಿ ಅಂತ ಇಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗ್ತೇವೆ. ಫುಲ್ ಇದಕ್ಕೆ ಒಂದು 5 ಕಿಲೋ ಇದ್ರೆ 2-3 ಹಾಕ್ತೇವೆ. ಹಾಗೆ ಕಲ್ಲುಪ್ಪು ಹಾಕ್ತೀರಾ? ಹುಡಿ ಉಪ್ಪು ಹಾಕ್ತೀರಾ? ಕಲ್ಲು ಉಪ್ಪು ಹಾಕೋದು. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಇಟ್ಕೊಳ್ತೀರಿ? 1 ಫೀಟಿನಷ್ಟು ಅಂತರ ಇಡ್ತೇವೆ. ನಿಮ್ಮ ಈ ಜಾಗದಲ್ಲಿ ಬಸಳೆ ಎಷ್ಟು ಗಿಡಗಳನ್ನು ನೆಟ್ಟಿದ್ದೀರಿ? ಒಂದು ಸಾಲಿನಲ್ಲಿ ಎಷ್ಟು? ಒಂದು ಸಾಲಿನಲ್ಲಿ ಒಂದು 20 ಗಿಡಗಳು ಬರ್ತದೆ. ಅಂತ ಎಷ್ಟು ಸಾಲು? ಒಂದು 11 ಸಾಲುಗಳು ಇವೆ ಇಲ್ಲಿ. ಈಗ ಸಾಮಾನ್ಯವಾಗಿ ಬಸಳೆ ನಾಟಿ ಮಾಡ್ಲಿಕ್ಕೆ ಯಾವ ಕಾಲ ಸೂಕ್ತ? ಮಳೆಯ ನಂತರ, ಆಗಸ್ಟ್ 15 ನಂತರ, ಅಂದ್ರೆ ಮಳೆ ಕಮ್ಮಿ ಆದ ನಂತರ ನಡಬೇಕು, ಅದು ಒಳ್ಳೆಯ ಸಮಯ. ಈಗ ಬಸಳೆ ನೆಟ್ಟ ಆದ ಮೇಲೆ ಅದರ ಕಟಾವಿಗೆ ಎಷ್ಟು ಸಮಯ ತಗೊಳ್ತದೆ? ಒಂದು 45 ಡೇಸ್. 45 ಡೇಸ್ ಅಲ್ಲಿ ನಮ್ಗೆ ಕಟಾವ್ ಸ್ಟಾರ್ಟ್ ಆಗ್ತದೆ. ಅದನ್ನ ನಂತರ ನಮ್ಗೆ ಫುಲ್ ಆದ್ರೆ ಇನ್ಕಮೇ, ಏನು ಲಾಸ್ ಇಲ್ಲ. ಮತ್ತೆ ಅದಕ್ಕೆ ಹಾಕ್ಲಿಕ್ಕೆ ಬುಡಕ್ಕೆ ಅಷ್ಟೇ ಗೊಬ್ಬರ, ಸೆಗಣಿ ನೀರು, ಮತ್ತೆ ನೆಲಕಡಲೆ ಹಿಂಡಿ ಅದನ್ನು ಒಂದು ವಾರ ಇಡ್ತೇವೆ. ಒಂದು ವಾರ ಇಟ್ಟು ಬುಡಕ್ಕೆ ಹಾಕ್ತೇವೆ. ಎಲೆಗಳು ದೊಡ್ಡದಾಗಿ ಬರಬೇಕಿದ್ರೆ ಇಷ್ಟು ಹಾಕಿ? ಎಲೆಗಳಿಗೆ ಅಷ್ಟೇ ಸಾಕು, ಸಗಣಿ ನೀರು ಮತ್ತೆ ನೆಲಕಡಲೆ ಹಿಂಡಿ. ಈಗ ಸಾಮಾನ್ಯವಾಗಿ ಎಲ್ಲ ಬೆಳೆಗಳಿಗೂ ಕೀಟಗಳ ಬಾಧೆ ಇದ್ದೇ ಇರುತ್ತೆ. ಈಗ ಬಸಳೆಯಲ್ಲಿ ಯಾವ ರೀತಿಯ ರೋಗ ಕೀಟಗಳ ಬಾಧೆ ಇದೆ? ನಮ್ಗೆ ಮೊದಲು ಅದರಲ್ಲಿ ಕೀಟ ಅಂತ ಏನು ಪ್ರಾಬ್ಲಮ್ ಇರಲಿಲ್ಲ. 2 ವರ್ಷ ನಂತರ ಅದ ಎಲೆಗಳು ಕೊಳಿಲಿಕ್ಕೆ ಸ್ಟಾರ್ಟ್ ಆಯ್ತು. ಎಲೆಗಳು ಕೊಳೆತು ಕಾಲು ಅದರ ದಂಟು ಮಾತ್ರ ಉಳಿತಿತ್ತು. ಅದಕ್ಕೋಸ್ಕರ ನಾವ್ ಎಂತ ಮಾಡುದು, ನಾವೊಂದು ಹೀಗೇನೆ ಖಾಲಿ ಆದ ಕಾರಣ ನಾವು ಸುಮ್ಮನೆ ನಿಂತೆವು. ಮತ್ತು ಎಲ್ಲ ಫುಲ್ಲು ನಮ್ಮದು ಚಪ್ಪರನೆ ಖಾಲಿ ಆಗ್ತಾ ಬಂತು, ಎಲೆ ಎಲ್ಲ ಉದುರಿ ದಂಟು ಮಾತ್ರ ಉಳಿಲಿಕ್ಕೆ ಇಷ್ಟ. ಎಲ್ಲರೂ ನೋಡಿದವರು ಹೇಳ್ತಾರೆ ಎಂತ ಆಯ್ತು ನಿಮ್ಮ ಬಸಳಿಗೆ ಅಂತ ಹೇಳಿ. ಅದಕ್ಕೋಸ್ಕರ ನಾವ್ ಎಂತ ಹೇಳುದು, ಮತ್ತೆ ನಾವು ಇಲ್ಲಿ ಸ್ಟೇಟ್ ಬ್ಯಾಂಕ್ ಅಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹೋದೆವು. ಅಲ್ಲಿ ಹೋಗಿ ಹೀಗೆ ಹೇಳಿದ್ರು, ಅಲ್ಲಿ ಹೇಳಿದ್ರು ಅವರು ನಿಮ್ಗೆ ಇದಕ್ಕೊಂದು ಇದು ಉಂಟು, ಸ್ಪ್ರೇ ಉಂಟು, ಅದು ಆರ್ಗ್ಯಾನಿಕ್, ಕೆಮಿಕಲ್ ಏನಿಲ್ಲ, ನೀವು ಅದು ಒಡೆದು 1 ವಾರದಲ್ಲಿ ನಿಮ್ಗೆ ತೆಗಿಬಹುದು, ಏನು ಪ್ರಾಬ್ಲಮ್ ಇಲ್ಲ ಅಂತ. ಅದನ್ನು ಸಿಂಪಡಿಸಿದೆವು. ಅದನ್ನು ಸಿಂಪಡಿಸಿದ ನಂತರ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಫುಲ್ ಎಲೆಗಳು ಕರೆಕ್ಟ್ ಬಂದು ಕರೆಕ್ಟ್ ನಾವು ಎಲ್ಲ ಕಟ್ ಮಾಡಿ ಎಲ್ಲ ತೆಗೆದೆವು. ಅದು ಇದ್ದದ್ದು ಎಲ್ಲ ಎಲೆ ಹೋಗಿ ಉದುರಿ ಅದರ ದಂಟು ದಂಟಿದ್ದು ಅದು ತೆಗೆದು ಎಲ್ಲ ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಇಟ್ಟು ಪುನಃ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದ ನಂತರ ಅದು ಕರೆಕ್ಟ್ ಬಂತು. ಕರೆಕ್ಟ್ ಬಂದ ನಂತರ ನಾವು ಅಲ್ಲಿಗೆ ಪುನಃ ಹೋಗಿ ಹೇಳಿದೆವು, ನೀವು ಬಸಳೆಗೆ ನಿಮ್ಗೆ ಕೊಟ್ಟಂತ ಮದ್ದು ಒಳ್ಳೇದುಂಟು. ಹೌದು, ತುಂಬಾ ಜನರು ಕೇಳಿ ಬರ್ತದೆ, ನಾವು ಎಲ್ಲರಿಗೆ ಇದನ್ನೇ ಕೊಡುವುದಂತ ಹೇಳಿದ್ವಿ. ಅದರಿಂದ ನಮ್ಗೆ ಬಸಳೆ ಈಗ ಏನು ಪ್ರಾಬ್ಲಮ್ ಇಲ್ಲ. ಅದು ಒಂದು ವಾರಕ್ಕೆ ಒಂದು 15 ದಿನಕ್ಕೊಂದ್ಸಲ ಸಿಂಪಡಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಸಳೆ ಸೊಪ್ಪು ಏನ ಹಾಳಾಗುದಿಲ್ಲ. ಬಸಳೆಗೆ ಒಂದು ಚುಕ್ಕೆ ರೋಗ ಅಂತ ಉಂಟು, ಆ ರೋಗಕ್ಕೂ ಆ ಮಧ್ಯೆ ಅದು ಸಹ ಆಗ್ತದೆ, ಅದರಲ್ಲಿ ಹೋಗ್ತದೆ ಅದು ಚುಕ್ಕ ರೋಗ ಸಹ. ರೋಗ ಬಂದ ನಂತರ ಬುಡದಿಂದ ತೆಗಿಬೇಕಂತ ಇಲ್ಲ, ಗಿಡಗಳನ್ನು ಚಪ್ಪರಕ್ಕೆ ಬಂದದ್ದು ಸ್ವಲ್ಪ ತೆಗೆದು ಅದರ ನಂತರ ಅದಕ್ಕೆ ಚಿಗುರು ಹಿಡಿದದ್ದು ಕರೆಕ್ಟ್ ಬರ್ತದೆ, ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಆ ಸ್ಪ್ರೇ ಮಾಡಿ 1 ವಾರದ ನಂತರ ನಮ್ಗೆ ತೆಗೆಯಬಹುದು, ಅದೇನು ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕ್ ಅದು. ಈಗ ಅದನ್ನು ಕೊಯ್ಯುವುದೆಲ್ಲ ಹೇಗೆ ಮಾಡ್ತೀರಿ ನೀವು, ಯಾವ ರೀತಿ? ಈಗ ಮಾರುಕಟ್ಟೆ ಮಾಡುವಾಗ ಅದಕ್ಕೆ ಬೇಕಾದ ಹಾಗೆ ಯಾವ ರೀತಿ ನೀವು ಅದನ್ನು ಮಾಡ್ತೀರಿ? ಮಾರುಕಟ್ಟೆ ಅಂದ್ರೆ ನಮ್ಗೆ ಮನೆಗೆ ಬಂದು ಕೊಂಡೋಗುದ ಕಾರಣ ಮಾರುಕಟ್ಟೆಗೆ ನಾವು ಹೋಗಿ ಕೊಂಡು ಪ್ರಮೇಯವೇ ಬರುವುದಿಲ್ಲ. ನಮ್ಗೆ ಮನೆಗೆ ಬಂದು ಕೊಂಡೋಗ್ತಾರೆ, ಅಂದ್ರೆ ಒಂದ್ ಎರಡು ಮೂರು ಅಂಗಡಿಯವರು ಇಲ್ಲೇ ಬಂದು ಕೊಂಡೋಗ್ತಾರೆ. ಮತ್ತು ದಿನಕ್ಕೆ ನಂಗೆ ಮನೆಗೆ ಬಂದು ಒಂದು 10-15 ಜಾಸ್ತಿ ಜನರು ಬರ್ತಾರೆ ದಿನಕ್ಕೆ. ಅವರು ಬಂದವರು ಸಹ ಒಂದು ಕಟ್ಟ ಎರಡು ಕಟ್ಟ ಅಲ್ಲ, 4-5 ಮನೆಯವರ ನೇಬರಿಗೆ ಮತ್ತೆ ಅಕ್ಕಪಕ್ಕ ಅವರಿಗೆ ಎಲ್ಲರಿಗೆ ಸಹ ಕೊಡ್ತಾರೆ. ಹಾಗಾಗಿ ನಂಗೆ ಇಲ್ಲೇ ಖಾಲಿ ಆಗ್ತದೆ, ನಂಗೆ ಮಾರುಕಟ್ಟೆಗೆ ಕೊಂಡೋಗ್ಲಿಕ್ಕೆ ಸಿಗುದಿಲ್ಲ. ಈಗ ನೀವು ಯಾವ ಲೆಕ್ಕದಲ್ಲಿ ಅದನ್ನು ಕಟ್ಟ ಮಾಡ್ತೀರಿ? ಕಟ್ಟ ಅಂದ್ರೆ 1 kg ಎಷ್ಟು ಇರ್ತದೆ ನಮ್ಮ ಕಟ್ಟ ಅಂದ್ರೆ ಬಳ್ಳಿ ಅಂದ್ರೆ ಅದರಲ್ಲಿ 4-5-6 ಬಳ್ಳಿ ಬರ್ತದೆ. ಒಂದು 6 ಬಳ್ಳಿ ಅಂದ್ರೆ 1 kg ಆಗ್ತದೆ. ನಿಮ್ಮ ಬಸಳೆ ಕೃಷಿಯಲ್ಲಿ ಈಗ ನೀವು ಒಬ್ಬರೇ ಮಾಡ್ತೀರಾ ಅಲ್ಲ ಯಾರದಾದ್ರೂ ಸಹಾಯ ತಗೊಳ್ತೀರಾ? ನಾವು ನಡುವ ಸಮಯದಲ್ಲಿ ಸ್ವಲ್ಪ ನನ್ನ ಮಾವನವರು ಬಂದು ಎಲ್ಲ ಹೆಲ್ಪ್ ಮಾಡ್ತಾರೆ ನಮ್ಗೆ, ಮತ್ತೆ ನಾವೇ ಅದನ್ನು ನಿರ್ವಹಣೆ ಮಾಡ್ತೇವೆ. ಮತ್ತೆ ನನ್ನ ಗಂಡ ಅವರು ಡ್ಯೂಟಿಗೆ ಹೋಗ್ತಾರೆ, ಅವರು ಸಂಜೆ ಬಂದು 6 ನಂತರ ಅವರು ಅದರ ಕೆಲಸ ಮಾಡ್ತಾರೆ. ಅದಕ್ಕೆ ಬೇಕಾದ ಸೆಗಣಿ ನೀರು ಅದೆಲ್ಲ ಅವರು ಹಾಕ್ತಾರೆ, ನಾನು ಮಾತ್ರ ಕಟ್ ಮಾಡಿ ಕೊಡುದು ಕೆಲಸ ನಾನು ಮಾಡುದು. ನಿಮಗೆ ಇದು ಗೊಬ್ಬರ ಅಂದ್ರೆ ಸಗಣಿ ಎಲ್ಲ ಎಲ್ಲಿಂದ ನೀವು? ಸಗಣಿ ಅಂದ್ರೆ ನಮ್ಗೆ ದನ ಏನು ಇಲ್ಲ ಇಲ್ಲಿ, ನನ್ನ ಮಾವನ ಮನೆಯಿಂದ ನಮ್ಮ ಮನೆ ಹತ್ತಿರ ಅಂದ್ರೆ ಸ್ವಲ್ಪ ದೂರ ಇಲ್ಲಿಂದ ಮನೆಯಿಂದ, ಅಲ್ಲಿಂದ ನಾವು ಟಬ್ಬಲ್ಲಿ ನಾವು ಸಗಣಿ ತಂದು ಇಟ್ಟು ಒಂದು ತಿಂಗಳಿಗೆ ನಮ್ಗೆ 1-2 ಟಬ್ ಬೇಕು ಸಗಣಿ. ಅವರು ನಮ್ಗೆ ಫ್ರೀಯಾಗಿ ಕೊಡ್ತಾರೆ. ನೀವು ಅವರಿಗೆ ಫ್ರೀಯಾಗಿ ಬಸಳೆ? ಅವರು ಬಸಳೆ ತಗೊಳ್ಳಿ, ಅವರು ಮಾಡ್ತಾರೆ, ಅವರು ಕೃಷಿಯವರೇ, ಅದರಿಂದ ಅವರು ಮಾಡ್ತಾರೆ. ನೀವು ಬಸಳೆ ಕೃಷಿ ಮಾಡುವಾಗ ನೀವು ವರ್ಷದಲ್ಲಿ ಎಷ್ಟು ಸಲ ಅದನ್ನು ನೆಡ್ತೀರಿ? ವರ್ಷದಲ್ಲಿ ಅಂದ್ರೆ ನಾನು ಮನೆ ಹತ್ತಿರ ಏಪ್ರಿಲ್ ಮೇ ಅಲ್ಲಿ ನಡುವುದು, ಯಾಕೆಂದ್ರೆ ಅಲ್ಲಿ ನೀರು ನಿಲ್ಲುವುದಿಲ್ಲ. ಕೆಳಗೆ ನನ್ನ ಇನ್ನೊಂದು ಜಾಗ ಉಂಟು, ಅದರಲ್ಲಿ ನಾವು ಆಗಸ್ಟ್ ಸೆಪ್ಟೆಂಬರ್ ಟೈಮ್ ಅಲ್ಲಿ ನಡುವುದು, ಆಗಸ್ಟ್ 15 ನಂತರ ನಡುವುದು. ಮತ್ತೆ ಇದು ನಟ್ಟದ್ದು ಈ ಮೇಲೆ ನಾನು ನಟ್ಟಿದ್ದೇನೆ, ಆ ಬಸಳೆಯನ್ನು ತೆಗೆದು ಅಲ್ಲಿ ಇನ್ನೊಂದು ಜಾಗದಲ್ಲಿ ಅದನ್ನು ನಡ್ಲಿಕ್ಕೆ ಕೊಂಡು. ಹಾಗಾಗಿ ನಮ್ಮ ಮನೆಯಲ್ಲಿ ಬಸಳೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾವ ಟೈಮಲ್ಲೂ ಎನಿ ಟೈಮ್ ಅಲ್ಲಿ ಬಸಳೆ ಒಂದು ಉಂಟು ನಮ್ಮ ಮನೆಯಲ್ಲಿ. ನೀವು ಬಸಳೆ ಅಲ್ಲದೆ ಬೇರೆ ಏನು ಕೃಷಿ ಮಾಡ್ತೀರಿ? ಬಸಳೆ ಅಲ್ಲ, ಸೋರೆಕಾಯಿ ಮಾಡ್ತೇನೆ, ಬೆಂಡೆಕಾಯಿ, ಸೌತೆಕಾಯಿ, ಮುಳ್ಳು ಸೌತೆ, ಹಾಗಲ್ಕಾಯಿ, ಅಲಸಂಡೆ, ತೊಂಡೆಕಾಯಿ, ಇಷ್ಟು ತರಕಾರಿ ಮಾಡ್ತೇವೆ. ಎಲ್ಲವನ್ನು ಮಾರಾಟ ದೃಷ್ಟಿಯಿಂದ ಮಾಡ್ತೀರಾ ಅಲ್ಲ ಮನೆ ಖರ್ಚಿಗೆ? ಮನೆ ಖರ್ಚಿಗೆ ಅಂತ ಮಾಡುದು, ಅದು ಜಾಸ್ತಿ ಇದ್ರೆ ನಾನು ಅದರಲ್ಲಿ ಮಾರುವುದು. ಬಸಳೆ ಮಾತ್ರ ನಾನು ಮಾರುಕಟ್ಟೆ ದೃಷ್ಟಿಯಿಂದ ಮಾಡುದು, ಉಳಿದ ತರಕಾರಿ ನಮಗೆ ಮನೆ ಖರ್ಚಿಗೆ ಪ್ಲಸ್ ಉಳಿದದ್ದು ನಾನು ಮಾರ್ತೇನೆ. ಇತರ ತರಕಾರಿಗಳ ಕೃಷಿಯನ್ನು ಯಾವ ರೀತಿಯೆಲ್ಲ ನಿರ್ವಹಣೆ ಮಾಡ್ತೀರಿ ನೀವು? ಅಂದ್ರೆ ಯಾವ ಸಮಯದಲ್ಲಿ ನೀವು ಅದರ ಬೆಳೆ ಎಲ್ಲ ಮಾಡ್ತೀರಿ? ವರ್ಷ ಪೂರ್ತಿ ಮಾಡ್ತೀರಾ ಅಥವಾ? ಬಸಳೆ 1 ಪೂರ್ತಿ ಮಾಡ್ತೇವೆ, ಉಳಿದ ತರಕಾರಿಯನ್ನು ನಾನು ಆಗಸ್ಟ್ ಸೆಪ್ಟೆಂಬರ್ ಟೈಮ್ ಅಲ್ಲಿ ಮಾಡಿದ್ದು, ಸೆಪ್ಟೆಂಬರ್ ಅಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಕ್ಟೋಬರ್ ನವೆಂಬರ್ ಅಲ್ಲಿ ನಂಗೆ ಕಟಾವು ಸಿಗ್ತದೆ, 1.5 ಆಗ್ತದೆ, ಮತ್ತೆ ಅದು ಕಂಟಿನ್ಯೂ ಪುನಃ ಅದು 1.5 ನಂತರ ಪುನಃ ಅದಕ್ಕೆ ಬೀಜ ಹಾಕಿ ಪುನಃ ಮಾಡ್ಬೇಕಷ್ಟೆ. ಇತರ ತರಕಾರಿ ಮಾಡುದಾದ್ರೆ ಕೆಲಸ ಜಾಸ್ತಿ? ಇತರ ತರಕಾರಿಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ, ಬಸಳೆಯಲ್ಲಿ ಕೆಲಸ ತುಂಬಾ ಕಮ್ಮಿ, ಅದರಿಂದ ಬಸಳೆಯನ್ನು ನಾನು ಜಾಸ್ತಿಯಾಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಿಮಗೆ ಯಾವ ಸಮಯದಲ್ಲಿ ಈಗ ಬಸಳೆ ಬೇಡಿಕೆ ಜಾಸ್ತಿ ಅಂತ? ನಮ್ಗೆ ಬಸಳೆ ಜಾಸ್ತಿ ಅಂದ್ರೆ ಅಜ್ಜನ ಕೋಲದ ಟೈಮ್ ಅಲ್ಲಿ ಕೆಲವರು ಜನರು ಬಂದು 20 ಕಟ್ಟ ಕೊಡಿ, 30 ಕಟ್ಟ ಕೊಡಿ ಅಂತ ಕೊಂಡೋಗ್ತಾರೆ. ಅದು ಅಜ್ಜನ ಕೋಲಕ್ಕೆ ಅಂದ್ರೆ ಆ ಕೋಲಕ್ಕೆ ಬಸಳೆಯೇ ಜಾಸ್ತಿ ಬೇಡಿಕೆ. ಯಾರಾದ್ರೂ ಬಸಳೆ ಕೃಷಿ ಮಾಡ್ಲಿಕ್ಕೆ ಇಚ್ಛಿಸುವವರಿದ್ರೆ ಮಾಹಿತಿಗಾಗಿ ನಿಮ್ಮ ಫೋನ್ ನಂಬರ್ ಅನ್ನು ಕೊಡಬಹುದು? 9844912274. ಇನ್ನೊಮ್ಮೆ ಹೇಳ್ತೇನೆ, 9844912274. ಕಡಿಮೆ ವೆಚ್ಚ, ಕಡಿಮೆ ನಿರ್ವಹಣೆ, ನಿರಂತರ ಕೊಯ್ಲು, ತಕ್ಷಣ ಮಾರಾಟ ಸಾಧ್ಯ, ತಾರಸಿ ಕೃಷಿಗೂ ಹೆಚ್ಚು ಸೂಕ್ತವಾದಂತಹ ಅಧಿಕ ಪೋಷಕಾಂಶಯುಕ್ತ ಬಸಳೆ ಕೃಷಿ ಕುರಿತು ತಿಳಿಸಿಕೊಟ್ಟಂತ ಅನಿತಾ ಫೆಲ್ಸಿ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಂಗಳೂರಿನ ಅಳಪಿಯ ಅನಿತಾ ಫೆಲ್ಸಿ ಗೊಂಜಾಲ್ವಿಸ್ ಅವರ ಬಸಳೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈಗ ಕೇಳಿ ಕೃಷಿ ವಿಜ್ಞಾನಿಗಳಾದ ಸೀಮಾ ಮಂಜುನಾಥ್ ನಾಯಕ್ ಅವರಿಂದ ಕೃಷಿ ಮಾಹಿತಿ. ನಾನು ಇವಾಗ ಬೋರ್ಡೋದ ಒಂದು ಸಂಕ್ಷಿಪ್ತವಾಗಿ ಹಿನ್ನೆಲೆಯನ್ನ ಹೇಳ್ತೇನೆ. ಈ ಬೋರ್ಡೋ ದ್ರಾವಣವನ್ನ ನಾವು ಮಿಲ್ಲಾರ್ಡೆಟ್ ಎನ್ನುವಂತ ಒಂದು ಫ್ರೆಂಚ್ ಬಾಟನಿಸ್ಟ್ 1882 ಆತ ಕಂಡಿಡಿತಾನೆ. ಮೂಲತಃ ಇದನ್ನ ದ್ರಾಕ್ಷಿ ಬೆಳೆಗೆ ಬರುವಂತ ಬೂಜು ತುಪ್ಪಟ ರೋಗದ ನಿರ್ವಹಣೆಗೆ ಅಂತ ಹೇಳಿ ಇದನ್ನ ಕಂಡಿಡಿದದ್ದು. ಈ ಬೋರ್ಡೋ ದ್ರಾವಣ ಅಂತ ನಾವು ಹೇಳೋದಾದ್ರೆ ಇದರಲ್ಲಿ ಮುಖ್ಯವಾಗಿ ಇರುವಂತ ಅಂಶಗಳಂದ್ರೆ ಎರಡೇ, ಒಂದು ಮೈಲ್ ತುತ್ತು ಮತ್ತು ಇನ್ನೊಂದು ಸುಣ್ಣ. ನಾವೀಗ ಮೈಲ್ ತುತ್ತು ಅಂತ ನೋಡೋದಾದ್ರೆ ಅದನ್ನ ನಾವು ತಾಮ್ರದ ಸಲ್ಫೇಟ್ ಅಂತ ಹೇಳಿ ಕರಿತೀವಿ, ಅಥವಾ ಕಾಪರ್ ಸಲ್ಫೇಟ್ ಅಂತ ಕರಿತೀವಿ. ಅದರಲ್ಲಿ ನಾವು ನೋಡೋದಾದ್ರೆ ಅದರಲ್ಲಿ ಕಾಪರ್ ಅಂದ್ರೆ ತಾಮ್ರದ ಅಂಶ ಇರುವಂತದ್ದು 23-25% ಅಷ್ಟೇ ಇರುವಂತದ್ದು. ಅದರದ ರಸಸಾರ ಬಂದು 3.2-4.5 ಅಷ್ಟು ರಸಸಾರ ಇರುವಂತದ್ದು. ಹಾಗೆ ಸುಣ್ಣದಲ್ಲಿ ನಾವು ನೋಡೋದಾದ್ರೆ ಮೂರು ತರದ ಸುಣ್ಣ ನಮ್ಗೆ ಸಿಗುತ್ತೆ. ಅದರಲ್ಲಿ ನಾವು ನೋಡೋದಾದ್ರೆ ಒಂದು ಕೃಷಿ ಸುಣ್ಣ ಅಂತ ಹೇಳ್ತೀವಿ, ಚಿಪ್ಪು ಸುಣ್ಣ ಅಂತ ಹೇಳ್ತೀವಿ, ಹಾಗೆ ಇನ್ನೊಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ, ಇನ್ನೊಂದು ಡೊಲೊಮೈಟ್ ಅಂತ ಹೇಳಿ ಬರುತ್ತೆ. ಇವಿಷ್ಟು ಸುಣ್ಣದ ಬೇರೆ ಬೇರೆ ವಿಧಗಳು. ನಾವು ಈ ಸುಣ್ಣದಲ್ಲಿ ಸುಣ್ಣದ ಪ್ರಮಾಣವನ್ನ ನಾವು ನೋಡ್ತಾ ಹೋಗೋದಾದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ಲಿ ಸುಮಾರು 75% ನಮ್ಗೆ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಹಾಗೆ ಚಿಪ್ಪು ಸುಣ್ಣದಲ್ಲೂ ಕೂಡ 40-70% ಅನ್ನುವಷ್ಟು ಕ್ಯಾಲ್ಸಿಯಂ ಇರುವಂತದ್ದು. ಹಾಗೆ ಡೊಲೊಮೈಟ್ ಅಲ್ಲಿ ನಾವು ನೋಡೋದಾದ್ರೆ ಈ ಸುಮಾರು 22% ಕ್ಯಾಲ್ಸಿಯಂ ಅಂಶ ಇರುತ್ತೆ. ಈ ಕ್ಯಾಲ್ಸಿಯಂ ಅಂಶ ಯಾಕೆ ನಮ್ಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ರೈತರಲ್ಲಿ ಕೆಲವೊಂದು ಭಾವನೆ ಇದೆ, ನಮ್ಗೆ ಬೋರ್ಡೋ ದ್ರಾವಣವನ್ನ ನಾವು ತಯಾರಿ ಮಾಡುವಾಗ ಸುಣ್ಣವನ್ನ ಜಾಸ್ತಿ ಹಾಕುವಂತದ್ದು. ಸುಣ್ಣದ ಜಾಸ್ತಿ ಪ್ರಮಾಣ ಹಾಕಿ ನಾವು ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಅಡಿಕೆ ಇರಬಹುದು, ಕಾಳುಮೆಣಸು ಆಗಿರ್ಬಹುದು, ಸಿಂಪರಣೆ ಮಾಡಿದಂತ ಎಲ್ಲಾ ಭಾಗಗಳು ಕೂಡ ಬಿಳಿ ಬಿಳಿಯ ಹಾಗೆ ತೋರುತ್ತೆ. ಆಗ ರೈತರಿಗೆ ಏನನ್ಸುತ್ತೆ ಒಂದು ಕಲ್ಪನೆ ಅಂತ ಹೇಳಿದ್ರೆ, ನಾವು ಮಾಡಿರುವಂತಹ ಸಿಂಪರಣೆ ಸರಿಯಾಗಿದೆ ಅನ್ನುವಂಥದ್ದು ಒಂದು ರೈತರ ಭಾವನೆ. ಆದ್ರೆ ಇದು ಖಂಡಿತ ತಪ್ಪು. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ನಾವು ಬೋರ್ಡೋ ದ್ರಾವಣವನ್ನ ನಾವು ನೋಡೋದಾದ್ರೆ ಇದರಲ್ಲಿ ಒಂದು ಶಿಲೀಂಧ್ರ ನಾಶಕದ ಗುಣ ಅಥವಾ ರೋಗಕಾರಕ ಜೀವಿಗಳಲ್ಲಿ ಬೀಜಾಣುಗಳು ಅಂತ ಬರುತ್ತೆ. ಅದರ ಜೀವನ ಚಕ್ರದಲ್ಲಿ ಆ ಬೀಜಾಣುಗಳನ್ನ ಸಮಗ್ರವಾಗಿ ಹತೋಟಿ ಮಾಡುವಂತದ್ದು ಅಥವಾ ಅದರ ಒಂದು ಸೋಂಕನ ನಿರ್ವಹಣೆ ಮಾಡುವಂತಹ ಒಂದು ಶಕ್ತಿ ಇರುವಂತದ್ದು ಮೈಲುತ್ತಕ್ಕೆ ಅಥವಾ ಕಾಪರ್ ಸಲ್ಫೇಟ್ ಅಂತ ನಾವು ಕರಿತೀವಿ. ಅದಕ್ಕೆ ಈ ಸುಣ್ಣಕ್ಕೆ ಯಾವುದೇ ರೀತಿಯಾದಂತಹ ಶಿಲೀಂಧ್ರ ನಾಶಕದ ಗುಣ ಇರೋದಿಲ್ಲ. ನಾವು ಸುಣ್ಣವನ್ನ ಯಾಕೆ ಸೇರಿಸ್ತೀವಿ ಅಂತ ಹೇಳಿದ್ರೆ, ಈ ಕಾಪರ್ ಸಲ್ಫೇಟ್ ಮೈಲು ತುತ್ತವನ್ನ ನಾವು ಅದೊಂದೇ ಬಳಸಿ ನಾವು ಸಿಂಪರಣೆ ಮಾಡಿದ್ದೇ ಆದಲ್ಲಿ ಈ ಗಿಡಗಳ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಸುಟ್ಟು ಹೋದಾಗೆ ಆಗುವಂತದ್ದು, ಅಂದ್ರೆ ನಮ್ಗೆ ಸ್ಕಾರ್ಚಿಂಗ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಅದನ್ನ ನಾವು ತಡೆಗಟ್ಟಬೇಕು ಅಂತ ಹೇಳಿ ನಾವೇನ್ ಮಾಡುವಂತದ್ದು, ಸುಣ್ಣವನ್ನ ಸೇರಿಸಿ ಬೋರ್ಡೋ ದ್ರಾವಣವನ್ನ ನಾವು ತಯಾರಿ ಮಾಡ್ತೀವಿ. ಈಗ ಸುಣ್ಣನೇ ನಾವು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ, ಅದರಿಂದ ಯಾವುದೇ ರೀತಿ ಕೂಡ ರೋಗ ನಿರ್ವಹಣೆ ಆಗೋದಿಲ್ಲ. ಹಾಗಾಗಿ ನಾವು ಈ ಬೋರ್ಡೋ ದ್ರಾವಣದಲ್ಲಿ ತಯಾರಿ ಮಾಡುವಾಗ ಸುಣ್ಣದ ಪ್ರಮಾಣವನ್ನ ಮಾತ್ರ ಆದಷ್ಟು ಗಮನದಲ್ಲಿಟ್ಕೊಂಡು ತಯಾರಿ ಮಾಡಬೇಕು. 1% ಬೋರ್ಡೋ ದ್ರಾವಣವನ್ನ ತಯಾರಿ ಮಾಡುವಂತದ್ದು. ಈಗ ನಾವು ಅಡಿಕೆಯಲ್ಲಿ ನಾವು 1% ಬೋರ್ಡೋ ದ್ರಾವಣವನ್ನ ತಯಾರಿ ಮಾಡ್ಬೇಕಂತ ಹೇಳಿದ್ರೆ, ನಾನು ಇವಾಗ 100 ಲೀಟರ್ ಪ್ರಮಾಣಕ್ಕೆ ಎಷ್ಟು ಮೈಲ್ ತುತ್ತು ಬೇಕಾಗುತ್ತೆ, ಎಷ್ಟು ಸುಣ್ಣ ಬೇಕಾಗುತ್ತೆ ಅಂತ ಹೇಳ್ತೇನೆ. ಒಂದು ಡ್ರಮ್ಮಿಗಾದ್ರೆ 200 ಲೀಟರ್ ಇರುತ್ತೆ. 200 ಲೀಟರ್ ಡ್ರಮ್ಮಿಗಾದ್ರೆ ನೀವು 2 kg ಮೈಲ್ ತುತ್ತವನ್ನ ತಗೋಬೇಕು. ಮತ್ತೆ ಸುಣ್ಣ 2 kg ಅಂತ ಹೇಳಿ 1% ಪ್ರಮಾಣ ಅಂತ ಹೇಳಿದ್ರೆ ಅದು ಹಾಗೆ ಅಂದ್ರೆ 2:2:2 ಅಂತ ಹೇಳಿ ಬರುತ್ತೆ. ಆದ್ರೆ ಈಗ ಸುಣ್ಣದಲ್ಲಿ ವ್ಯತ್ಯಾಸ ಆಗುತ್ತೆ. ನಾವು ಹಳೆದರೆಲ್ಲ ಏನ್ ಹೇಳ್ತಾ ಇದ್ವಿ, 2 kg ಸುಣ್ಣ 2 kg ಮೈಲ್ ತುತ್ತು ಅಂತ ಹೇಳ್ತಿದ್ವಿ. ಬಟ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಸುಣ್ಣದಲ್ಲಿ ಪರಿಶುದ್ಧತೆಯ ಮೇಲ್ಗಡೆ ನಮ್ಗೆ ಸುಣ್ಣದ ಪ್ರಮಾಣವನ್ನ ಡಿಪೆಂಡ್ ಆಗುವಂತದ್ದು. ಸುಣ್ಣ ಈಗ 2 kg ಬದಲು ಸುಮಾರು 1.5-2 kg ಅಷ್ಟೇ ಸಾಕಾಗುವಂತದ್ದು. ಕೆಲವೊಂದ್ ಸಾರಿ ಸುಣ್ಣ ತುಂಬಾ ಪರಿಶುದ್ಧವಾಗಿದ್ರೆ 1 ಕೆಜಿ ಕೂಡ ಸಾಕಾಗತ್ತೆ. ಈಗ ನಾವೇನ್ ಹೇಳ್ತೀವಿ, ಬೋಡೋ ದ್ರಾವಣದಲ್ಲಿ ರಸಸಾರ ಅಂತ ಹೇಳ್ತೀವಿ, ಆ ತಟಸ್ಥ ರಸಸಾರ ಬರಬೇಕು ಅಂತ ಹೇಳಿದ್ರೆ ನಮ್ಗೆ 1.5 ರಿಂದ 2 ಕೆಜಿ ಸುಣ್ಣದ ಒಳಗೆ ಬೇಕಾಗುವಂತದ್ದು. ಇದನ್ನ ತಯಾರಿ ನಾವ್ ಹೇಗ್ ಮಾಡಬಹುದು, ಹೇಗ್ ಗೊತ್ತಾಗುತ್ತೆ ನಮ್ಗೆ ಅಂತ ನೋಡೋದಾದ್ರೆ, ನೀವು 200 ಲೀಟರ್ದ ಡ್ರಮ್ ಬ್ಯಾರಲ್ ಅಂತ ರೆಡಿ ಮಾಡಿಟ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ 2 ಬಕೆಟ್ಗಳನ್ನ ಇಟ್ಕೋಬೇಕು ಸಪರೇಟ್ ಆಗಿ, 100 ಲೀಟರ್ದ 100 ಲೀಟರ್ದು. ಅದಕ್ಕೆ ನೀವೇನ್ ಮಾಡ್ಬೇಕು, ಸಪರೇಟ್ ಆಗಿ 2 ಕೆಜಿ ಮೈಲು ತುತ್ತು ಮತ್ತು 2 ಕೆಜಿ ಸುಣ್ಣವನ್ನ ಕರಗಿಸ್ಕೊಳ್ಳುವಂತದ್ದು. ಆಮೇಲೆ ಇದೆರಡು ದ್ರಾವಣವನ್ನ ಬೇರೆ ಬೇರೆಯಾಗಿ ಒಂದೇ ಡ್ರಮ್ಮಿಗೆ ನೀವೇನ್ ಮಾಡ್ಬೇಕು, ಸುರಿಯುವಂತದ್ದು. ಸುರಿಯುವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈ ಸುಣ್ಣದ ನೀರನ್ನ ಅರ್ಧ ನೀರನ್ನ ನಾವು ಉಳಿಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ನೆಕ್ಸ್ಟ್ ನಾವು ರಸಸಾರವನ್ನ ಪರೀಕ್ಷೆ ಮಾಡಿ ನಂತರ ಏನ್ ಮಾಡ್ಬೇಕು, ನೀವು ಸುಣ್ಣದ ನೀರನ್ನ ಸೇರಿಸ್ತಾ ಹೋಗುವಂತದ್ದು. ಹಾಗಾಗಿ ಸುಣ್ಣದ ನೀರನ್ನ ಸ್ವಲ್ಪ ಪ್ರಮಾಣದಲ್ಲಿ ಉಳಿಸ್ಕೊಂಡು ಇಲ್ಲಿ ಮೈಲ್ ತುತ್ತು ಮತ್ತು ಸುಣ್ಣವನ್ನ ನೀವೇನ್ ಮಾಡ್ಬೇಕು, ಇನ್ನೊಂದು 200 ಲೀಟರ್ ಬ್ಯಾರಲ್ ಏನಿರುತ್ತೆ ಅದಕ್ಕೆ ಸೇರಿಸುವಂತದ್ದು. ಮತ್ತೆ ಒಂದು ಕೋಲ್ನ ಸಹಾಯದಿಂದ ನೀವೇನ್ ಮಾಡ್ಬೇಕು, ಚೆನ್ನಾಗಿ ತಿರುಗಿಸ್ಬೇಕು ಅದನ್ನ. ಆ ದ್ರಾವಣ ತಯಾರಿ ಆದ್ಮೇಲೆ ಅದು ತಿಳಿ ನೀಲಿ ಬಣ್ಣ ಬರುವಂತದ್ದು, ಆ ತರ ಕಲರ್ ಬಂತು ಅಂತ ಹೇಳಿದ್ರೆ ನಮ್ದು ದ್ರಾವಣ ಸರಿಯಾಗಿದೆ ಅಂತ ಹೇಳಿ ಅರ್ಥ. ಅದಕ್ಕೂ ಮೀರಿ ನಮ್ಗೆ ರಸಸಾರದ ಹಾಳೆಗಳು ಸಿಗುತ್ತೆ, ಈ ಎಲ್ಲಾ ಮೆಡಿಕಲ್ ಶಾಪ್ ಗಳಿರ್ಬಹುದು ಅಥವಾ ಬೇರೆ ಎಲ್ಲಾ ಅಂಗಡಿಗಳಲ್ಲಿ pH ಪೇಪರ್ ಅಂತಾನೆ ಸಿಗುತ್ತೆ. ಈ pH ಪೇಪರ್ ಅನ್ನ ತಂದು ನಾವು ಈ ದ್ರಾವಣದಲ್ಲಿ ಸುಮಾರು 1-5 ನಿಮಿಷಗಳ ಕಾಲ ಅದ್ದಿ ತೆಗೆದ್ರೆ ನಮ್ಗೆ ಆ ಒಂದು ಬಣ್ಣ ಬರಬೇಕು, ಅಂದ್ರೆ 6.5-7.5 ರಸಸಾರಕ್ಕೆ ತೋರಿಸುವಂತ ತಿಳಿ ಹಸಿರು ಬಣ್ಣ ಬರಬೇಕು. ಈ ತರ ಬಂತು ಅಂತ ಹೇಳಿದ್ರೆ ನಾವು ತಯಾರು ಮಾಡಿದಂತಹ ದ್ರಾವಣ ಸರಿಯಾಗಿದೆ ಅಂತ ಹೇಳಿ ಅರ್ಥ. ಸಪೋಸ್ ಏನಾದ್ರೂ ಈ ದ್ರಾವಣದಲ್ಲಿ ಸ್ವಲ್ಪ ಹುಳಿ ಅಂಶ ಇದ್ರೂ ಕೂಡ ಅದೇನಾಗುತ್ತೆ, ನಮ್ಗೆ pH ಕಡಿಮೆ ಬರುತ್ತೆ. ಆಗ ನಾವೇನ್ ಮಾಡ್ಬೇಕು, ಸ್ವಲ್ಪ ಪ್ರಮಾಣದಲ್ಲಿ ನಾವೇನು ಸುಣ್ಣದ ನೀರನ್ನ ಉಳಿಸ್ಕೊಂಡಿದೀವಲ್ಲ ಅದನ್ನ ನಾವು ಸೇರಿಸಿ ಮತ್ತೆ ನಮ್ಮ ರಸಸಾರವನ್ನ ನಾವು ಅಥವಾ pH ಅನ್ನ ಸರಿ ಮಾಡ್ಕೊಳ್ಳುವಂತದ್ದು. ಈಗ ಕೆಲವೊಂದು ರೈತರ ಹತ್ರ ಮನೆಯಲ್ಲಿ ನಮ್ಮ ಹತ್ರ ರಸಸಾರದ ಹಾಳೆ ಅಥವಾ pH ಪೇಪರ್ ಇರೋದಿಲ್ಲ, ಅಂತ ಸಮಯದಲ್ಲಿ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ, ನಮ್ದು ಮನೆಯಲ್ಲಿರುವಂತ ಹರಿತವಾದಂತ ಕತ್ತಿ ಆಗಿರ್ಬಹುದು, ಆ ಹರಿತವಾದಂತ ಕತ್ತಿಯ ಭಾಗವನ್ನ ಒಂದ್ 10 ನಿಮಿಷಗಳ ಕಾಲ ನಾವೇನ್ ಮಾಡ್ಬೇಕು, ದ್ರಾವಣದಲ್ಲಿ ಅದ್ದಿಡುವಂತದ್ದು. ಅದ್ದಿ ನಮ್ಗೆ ತೆಗೆದಾಗ ಆ ಹರಿತವಾದಂತ ಭಾಗದಲ್ಲಿ ಯಾವುದೇ ರೀತಿಯ ಕೆಂಪು ಬಣ್ಣದ ತುಕ್ಕು ಉಂಟಾಗಬಾರ್ದು. ಆಗ ಏನಾಗಿದೆ, ನಮ್ದು ದ್ರಾವಣ ಸರಿಯಾಗಿದೆ ಅಂತ ಹೇಳರ್ಥ. ಇಲ್ಲ, ಕೆಂಪು ಬಣ್ಣದ ತುಕ್ಕು ಉಂಟಾಯ್ತು ಅಂತ ಹೇಳಿದ್ರೆ, ಇಲ್ಲ ಇನ್ನು ಆ ದ್ರಾವಣದಲ್ಲಿ ಹುಳಿ ಅಂಶ ಇದೆ ಅಂತ ಹೇಳಿ ನಮ್ಗೆ ಅದು ಸೂಚಿಸುವಂತದ್ದು. ಹಾಗಾಗಿ ನಾವು ಇದ್ರಗಳ ಈ ಎರಡು ಒಂದು ಪರೀಕ್ಷೆಯ ಮೂಲಕ ನಾವೇನ್ ಮಾಡಬಹುದು, ರಸಸಾರವನ್ನ ನಾವು ಪರೀಕ್ಷೆ ಮಾಡ್ಕೋಬಹುದು. ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 200 ಲೀಟರ್ಗೆ 2 ಕೆಜಿ ಸುಣ್ಣದ ಬದಲು 4 ಕೆಜಿ ಸುಣ್ಣ ಹಾಕ್ತಾರೆ. ಯೂಶ್ವಲಿ ನಮ್ಮ ಈ ಕರಾವಳಿ ಭಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಮೈಲು ತುತ್ತು ಸಿಂಪರಣೆಗೋಸ್ಕರನೇ ಕೆಲವೊಂದು ಜನರಿದ್ದಾರೆ, ಅದನ್ನ ನಾವು ಅವ್ರಿಗೆ ಕೊಡುವಂತದ್ದು. ಮೈಲು ತುತ್ತು ಸಿಂಪರಣೆಗೆ ಅಂತಾನೆ ಜನರು ಬರ್ತಾರೆ, ಲೇಬರ್ ಅಥವಾ ಲೇಬರ್ ಬರ್ತಾರೆ, ಅವ್ರಿಗೆ ಕೊಡುವಂತದ್ದು. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಡಬಲ್ 2 ದುಪ್ಪಟ್ಟು ಪ್ರಮಾಣದ ಸುಣ್ಣವನ್ನ ಸೇರಿಸಿ ಸಿಂಪರಣೆ ಮಾಡ್ತಾರೆ. ಅದು ಖಂಡಿತ ತಪ್ಪು, ಅದರಿಂದ ನಮ್ಗೆ ಯಾವುದೇ ರೀತಿ ಕೊಳೆ ರೋಗ ನಿರ್ವಹಣೆ ಆಗೋದಿಲ್ಲ. ಅಥವಾ 3-4 ಸಿಂಪರಣೆ ನಾವು ತಗೊಂಡ್ರು ಕೂಡ ನಮ್ಮ ತೋಟದಲ್ಲಿ ಕೊಳೆ ರೋಗದ ನಿರ್ವಹಣೆ ಆಗೋದಿಲ್ಲ. ಹಾಗಾಗಿ 1% ಬೋರ್ಡೋ ದ್ರಾವಣವನ್ನ ನಾವು ಸರಿಯಾದ ರೀತಿಯಲ್ಲಿ ತಯಾರು ಮಾಡಿಕೊಂಡು ಮತ್ತೆ ಸರಿಯಾದ ಸಮಯದಲ್ಲಿ ನಾವು ಅದನ್ನ ಸಿಂಪರಣೆ ಮಾಡ್ಬೇಕು. ಕೆಲವರು ರೈತರು ಹೇಳ್ತಾರೆ ಅಂದ್ರೆ, ನಮ್ದ್ರಲ್ಲಿ ಪ್ರತಿ ವರ್ಷ ಕೊಳೆ ರೋಗ ಬರುತ್ತೆ, ನಮ್ದು ಕೊಳೆ ರೋಗ ನಿಯಂತ್ರಣ ಆಗ್ತಾ ಇಲ್ಲ ಅಂತ ಹೇಳಿ. ಇದಕ್ಕೆ 2 ತಪ್ಪುಗಳನ್ನ ನಾವು ಮಾಡ್ತೀವಿ. 1 ತಪ್ಪು ಅಂತ ಹೇಳಿದ್ರೆ, ನಮ್ದು ತಯಾರಿಯಲ್ಲಿ ತಪ್ಪಾಗತ್ತೆ, ಸುಣ್ಣದ ಪ್ರಮಾಣ ಇರಬಹುದು ಅಥವಾ ರಸಸಾರವನ್ನ ಪರೀಕ್ಷೆ ಮಾಡದೇನೆ ಸಿಂಪರಣೆ ಮಾಡುವಂತದ್ದು. ಇನ್ನೊಂದು ತಪ್ಪು ನಾವೆಲ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಮಯ ಯಾವಾಗ ಸಿಂಪರಣೆ ಮಾಡ್ಬೇಕು ಅದ್ರಲ್ಲಿ ನಾವು ತಪ್ಪು ಮಾಡ್ತೀವಿ. ಈ ಬೋರ್ಡೋದಲ್ಲಿ ಅದರ ಒಂದು ಗುಣಧರ್ಮನ ನಾವು ನೋಡೋದಾದ್ರೆ, ಇದು ಒಂದು ನಮ್ದು ಪ್ರೊಟೆಕ್ಟಿವ್ ಫಂಗಿಸೈಡ್ ಅಂತ ಹೇಳಿ ಕರಿತೀವಿ. ಪ್ರೊಟೆಕ್ಟಿವ್ ಅಂತ ಹೇಳಿದ್ರೆ, ರೋಗ ಬರಕ್ಕಿಂತ ಮೊದ್ಲೇನೆ ಏನ್ ಮಾಡುತ್ತೆ ಅದು, ಈ ಕಾಯಿಗಳ ಮೇಲೆ ಇರಬಹುದು ಅಥವಾ ಮಣ್ಣಿನಲ್ಲಿರುವಂತಹ ಈ ಬೀಜಾಣುಗಳ ಮೇಲೆ ಇರಬಹುದು, ಅದ್ರ ಮೇಲೆ ಆಕ್ಷನ್ ಮಾಡುವಂತದ್ದು. ನಾವು ಕಾಯಿಗಳ ಮೇಲೆ ನಾವು ಈ ಸಿಂಪರಣೆ ಮಾಡಿದಾಗ ಅದೇನಾಗುತ್ತೆ, ಪ್ರೊಟೆಕ್ಟಿವ್ ಶೀಲ್ಡ್ ತರ ಅದೇನ್ ಮಾಡುತ್ತೆ, ರಕ್ಷಣೆ ಕೊಡುವಂತದ್ದು. ಹಾಗಾಗಿ ನಾವು ಈಗ, ಇದು ಮಾರ್ಚ್ ತಿಂಗಳಿದೆ, ಮೇ ಅಲ್ಲಿ ನಮ್ಗೆ 1-2 ಮಳೆ ಬಿದ್ದ ತಕ್ಷಣ ನಾವೇನ್ ಮಾಡ್ಬೇಕು, ಬೋರ್ಡೋ ಸಿಂಪರಣೆಯನ್ನ ತಗೋಬೇಕು. ಕೊಳೆ ರೋಗ ಬರ್ಲಿ ಅಥವಾ ಬರದೇ ಇರಲಿ, ನಾವು 1 ಸಿಂಪರಣೆಯನ್ನು ತಗೊಳ್ಳುವಂತದ್ದು. ಅದಾದ್ಮೇಲೆ ಸುಮಾರು 30-35 ದಿನಗಳ ಅಂತರದಲ್ಲಿ ನಾವೇನ್ ಮಾಡ್ಬೇಕು, ಇನ್ನೊಂದು ಸಿಂಪರಣೆಯನ್ನ ತಗೋಬೇಕು. ಈಗ ಕೆಲವೊಂದು ತೋಟಗಳಲ್ಲಿ ಅಡಿಕೆಯ ಕೊಳೆ ರೋಗದ ಬಾಧೆ ತುಂಬಾ ಸೀವಿಯರ್ ಆಗಿತ್ತು ಅಂತ ಸಮಯದಲ್ಲಿ ನಾವು ಕನಿಷ್ಠ 3-4 ಸಿಂಪರಣೆ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಬೋರ್ಡೋ ದ್ರಾವಣವನ್ನ ನಾವು 1-2 ದಿನದ ಅಂತರದಲ್ಲಿ ನಾವು ಇದನ್ನ ಸಿಂಪರಣೆ ಮಾಡ್ತಾ ಹೋದ್ರೆ ಖಂಡಿತ ನಾವು ಅಡಿಕೆಯಲ್ಲಿ ಕೊಳೆ ರೋಗದ ನಿರ್ವಹಣೆಯನ್ನು ಮಾಡಬಹುದು. ನಮ್ದು ಕರಾವಳಿ ಭಾಗ ಆಗಿರೋದ್ರಿಂದ ತುಂಬಾ ಹೆವಿ ಮಳೆ ಬೀಳುವಂತ ಪ್ರದೇಶ. ನಮ್ಗೆ ಹೇಗೂ ಇವಾಗ ಹವಾಮಾನ ಮುನ್ಸೂಚನೆ ಇದೆ, ಮಳೆ ಯಾವಾಗ ಬರುತ್ತೆ ಅನ್ನೋದು ಆಲ್ಮೋಸ್ಟ್ ನಮ್ಗೆ ಪ್ರೆಡಿಕ್ಷನ್ ಅಂತೂ ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು, ಆದಷ್ಟು ಬೋರ್ಡೋ ದ್ರಾವಣದ ಸಿಂಪರಣೆಯನ್ನ ಯಾವಾಗ ತಗೋಬಹುದು ಅಂತ ನಾವು ತಗೊಳ್ಬೇಕು ಒಂದು. ಇಲ್ಲ ಅಕಸ್ಮಾತ್ ನಮ್ಗೆ ಅದನ್ನ ಮೀರಿ ನಮ್ಗೆ ಮಳೆ ಬಂತು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೋದು, ಒಂದು ದಿನ ಅಥವಾ ಎರಡು ದಿನದವರೆಗೆ ನಾವ್ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು. ಈಗ ನಾವು 200 ಲೀಟರ್ಗೆ ಅಂತ ಹೇಳಿದ್ರೆ ಸುಮಾರು ಬೆಲ್ಲವನ್ನ ಸೇರಿಸೋದು, 100 ಲೀಟರ್ಗಾದ್ರೆ 100 ಗ್ರಾಮ್ ಅಂತ ನಾವು ಹೇಳ್ತೀವಿ, 200 ಲೀಟರ್ಗಾದ್ರೆ ಸುಮಾರು 200 ಗ್ರಾಮ್ ಆಗುವಷ್ಟು ಬೆಲ್ಲವನ್ನ ಸೇರಿಸಿ ಕನಿಷ್ಠ 1-2 ದಿನ ಅಂತ ನಾವು ಹೇಳ್ತೀವಿ. ಅದ್ರ ಬದಲು ನಾವೇನ್ ಮಾಡ್ಬೇಕು, ಆದಷ್ಟು ಇವತ್ತು ತಯಾರು ಮಾಡಿದಂತ ದ್ರಾವಣವನ್ನ ಇವತ್ತೇ ಸಿಂಪರಣೆ ಮಾಡೋದು ಒಳ್ಳೇದು. ಮತ್ತೆ ಸಿಂಪರಣೆ ಆದ್ಮೇಲೆ ಕನಿಷ್ಠ 4-5 ಗಂಟೆಗಳ ಕಾಲ ಬಿಸಿಲು ಬೀಳ್ಬೇಕು. ಆಗ ಏನಾಗುತ್ತೆ, ನಾವು ಸಿಂಪರಣೆ ಮಾಡಿರೋದು ಎಫೆಕ್ಟಿವ್ ಆಗಿ ಆ ರೋಗನಾಶಕ ತರ ಕೆಲಸ ಮಾಡುತ್ತೆ. ಹಾಗೆ ಇನ್ನೊಂದು, ಮಳೆ ಬೀಳುವಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು, ಬೋರ್ಡೋ ದ್ರಾವಣಕ್ಕೆ ಅಂಟನ್ನ ಸೇರಿಸುವಂತದ್ದು, ಅಂಟು ಅಥವಾ ರಾಳ ಅಂತ ನಾವು ಕರಿತೀವಿ, ಅದನ್ನ ಸೇರಿಸಿ ನಾವೇನ್ ಮಾಡ್ಬೇಕು ಸಿಂಪರಣೆ ಮಾಡಿದ್ರೆ ಆದಷ್ಟು ಅದೇನಾಗುತ್ತೆ, ಮಳೆ ಸ್ವಲ್ಪ ಮಳೆ ಬಿದ್ರು ಕೂಡ ಗಿಡದಲ್ಲಿ ಉಳ್ಕೊಳ್ಳುತ್ತದ್ದು. ಹಾಗಾಗಿ ಇದೆರಡನ್ನ ನಾವು ಗಮನದಲ್ಲಿಟ್ಕೊಂಡು ಬೋರ್ಡೋ ದ್ರಾವಣವನ್ನ ತಯಾರಿ ಮಾಡ್ಬೇಕು. ನಾ ಈಗ ಸಿಂಪರಣಾ ಕ್ರಮಗಳ ಬಗ್ಗೆ ಮಾತಾಡೋದಾದ್ರೆ, ಅಡಿಕೆಯಲ್ಲಿ ನಾನು ಆಗ್ಲೇ ಹೇಳಿದೆ, ಕೊಳೆ ರೋಗದ ನಿರ್ವಹಣೆಗೆ ನಾವು ಯಾವಾಗ್ಲೂ ಮುಂಜಾಗ್ರತೆಯಾಗಿ ಒಂದು ಸಿಂಪರಣೆಯನ್ನ ತಗೋಬೇಕು. ಒಂದು ಮಳೆ ಬಿದ್ದ ಮೇಲೆ ಮೇ ತಿಂಗಳಲ್ಲಿ ಅಥವಾ ಜೂನ್ ಮೊದಲ ವಾರದಲ್ಲಿ ನಾವು ಒಂದು ಸಿಂಪರಣೆಯನ್ನ ತಗೊಳ್ಬೇಕು. ಹಾಗೆ ಇಲ್ಲಿ ನಮ್ದು ರೈತರು ಏನ್ ಮಾಡ್ತಾರೆ, ತೆಂಗಿಗೆ ಮತ್ತೆ ಅಡಿಕೆಗೆ ಮುಖ್ಯವಾಗಿ ಕಾಳು ಮೆಣಸಿನ ಬಳ್ಳಿಗಳನ್ನ ಹಾಕಿರ್ತಾರೆ. ಅಡಿಕೆಗೆ ನಾವು ಸಿಂಪರಣೆ ಮಾಡುವುದರ ಜೊತೆಗೆ ಈ ಕಾಳು ಮೆಣಸಿನ ಬಳ್ಳಿಗಳಿಗೂ ಕೂಡ ನಾವೇನ್ ಮಾಡ್ಬೇಕು, ಬೋರ್ಡೋ ದ್ರಾವಣವನ್ನ ಸಿಂಪರಣೆ ಮಾಡ್ಬೇಕು. ಈ ಬೋರ್ಡೋ ದ್ರಾವಣ ಹೇಗಿದೆ ಅಂತ ಹೇಳಿದ್ರೆ, ಅದು ಒಂಥರ ನಮ್ಗೆ ಶಿಲೀಂಧ್ರ ನಾಶಕದ ಗುಣನೂ ಇರುವಂತದ್ದು, ಹಾಗೆ ದುಂಡಾಣು ನಾಶಕದ ಗುಣ ಕೂಡ ಇರುವಂತದ್ದು. ಇದು ಇದಕ್ಕೆ ನಾವು ಮಣ್ಣಿಗೆ ಕೂಡ ದ್ರಾವಣವನ್ನ ಸುರಿಯುವಂತದ್ದು, ಹಾಗೆ ಕಾಳು ಮೆಣಸಿನ ಬಳ್ಳಿಗಳಿಗೆ ಇಡೀ ಬಳ್ಳಿಗಳು ಒದ್ದೆ ಆಗೋ ತರ, ಕಂಪ್ಲೀಟ್ ಆಗಿ ಒದ್ದೆ ಆಗೋ ತರ ನಾವು ಈ ದ್ರಾವಣವನ್ನ ಸಿಂಪರಣೆ ಮಾಡಬಹುದು. ಕಾಳು ಮೆಣಸಿನಲ್ಲಿ ಶೀಘ್ರ ಸೊರಗು ರೋಗ ಬಂದಿರುವಂತ ಸಮಯದಲ್ಲಿ ನಾವು ಈ ಬೋರ್ಡೋ ದ್ರಾವಣವನ್ನ ಸಿಂಪರಣೆ ಮಾಡಿದ್ದೇ ಆದಲ್ಲಿ ನಮ್ಗೆ ಅದರಿಂದ ಏನಾಗುತ್ತೆ, ಖಂಡಿತ ಆ ರೋಗವನ್ನ ನಾವು ನಿರ್ವಹಣೆ ಮಾಡಬಹುದು. ಈ ಬೋರ್ಡೋ ದ್ರಾವಣದ ಬಗ್ಗೆ ಇನ್ನೊಂದು ಮುಖ್ಯವಾದಂತ ವಿಷಯ ಹೇಳೋದಾದ್ರೆ, ಈಗ ಕೆಲವೊಬ್ಬರು ರೈತರು ಕೇಳ್ತಾರೆ, ನಮ್ಮಲ್ಲಿ ಕೂಲಿ ಆಳುಗಳ ಸಮಸ್ಯೆ ಇರುತ್ತೆ, ಹಾಗಾಗಿ ನಮ್ಗೆ ಲೇಬರ್ ಸಿಗೋದಿಲ್ಲ, ಒಂದೇ ಸಿಂಪರಣೆಯನ್ನ ನಾವು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಬೋರ್ಡೋ ದ್ರಾವಣದೊಟ್ಟಿಗೆ ಬೇರೆ ಯಾವ್ದಾದ್ರು ರಸಗೊಬ್ಬರ ಇರಬಹುದು ಅಥವಾ ಕೀಟನಾಶಕ ಇರಬಹುದು ಅಥವಾ ವೀಡಿಸೈಡ್ ಇರಬಹುದು ಹಾಗೇನಾದರೂ ಮಿಕ್ಸ್ ಮಾಡಬಹುದಾ ಅಂತ, ಮಿಶ್ರಣ ಮಾಡಬಹುದಾ ಅಂತ ಹೇಳುವಂತ ಒಂದು ಪ್ರಶ್ನೆ ಇರುತ್ತೆ. ಹಾಗೆ ನೋಡೋದಾದ್ರೆ ಈ ಬೋರ್ಡೋ ದ್ರಾವಣದೊಟ್ಟಿಗೆ ಯಾವುದೇ ರೀತಿ ಬೇರೆ ಕೀಟನಾಶಕ ಆಗಿರಬಹುದು ಅಥವಾ ರಸಗೊಬ್ಬರಗಳನ್ನಾಗಿರಬಹುದು ಯಾವುದನ್ನು ಕೂಡ ನಾವೇನ್ ಮಾಡಬಹುದು, ಮಿಶ್ರಣ ಮಾಡಬಾರದು. ಬೋರ್ಡೋ ದ್ರಾವಣ ಒಂದೇ, ಅದನ್ನೊಂದೇ 1% ಬೋರ್ಡೋ ದ್ರಾವಣ ತಯಾರಿ ಮಾಡಿ ಅದನ್ನ ನಾವು ಒಂದೇ ರೀತಿಯಲ್ಲಿ ನಾವು ಉಪಯೋಗ ಮಾಡುವಂತದ್ದು, ಅದು ಕೂಡ ನಾವು ಬಹಳ ಮುಖ್ಯವಾದಂತ ಒಂದು ಅಂಶ. ಬೋರ್ಡೋ ದ್ರಾವಣ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು ಬೋರ್ಡೋ ಪೇಸ್ಟ್. ಬೋರ್ಡೋ ದ್ರಾವಣ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಅಡಿಕೆಯಲ್ಲಿ ಸುಳಿಕೊಳೆ ಇರಬಹುದು, ಕೊಳೆ ರೋಗ ಇರಬಹುದು, ತೆಂಗಿನಲ್ಲಿ ಬರುವಂತ ಸುಳಿಕೊಳೆ ಇರಬಹುದು, ಕಾಳು ಮೆಣಸಿನಲ್ಲಿ ಬರುವಂತ ಸೊರಗು ರೋಗ, ಮತ್ತೆ ತರಕಾರಿ ಬೆಳೆಗಳಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ನಾವು ಮನೆಗೋಸ್ಕರ ಉಪಯೋಗ ಮಾಡ್ಕೋತೀವಿ ಅದರಲ್ಲಿ ಬರುವಂತ ಕೊಳೆ ರೋಗದ ನಿರ್ವಹಣೆಗಿರಬಹುದು, ನಾವು ಬೋರ್ಡೋ ದ್ರಾವಣವನ್ನ ಉಪಯೋಗ ಮಾಡಬಹುದು. ಇನ್ನು ನಾವು ಬೋರ್ಡೋ ಪೇಸ್ಟಿನ ತಯಾರಿ ಬಗ್ಗೆ ನೋಡೋದಾದ್ರೆ, ಅಲ್ಲಿ ನಾವು 1% ಬೋರ್ಡೋ ದ್ರಾವಣ ಅಂತ ಕರಿತೀವಿ, ಇಲ್ಲಿ 10% ಅಂತ ಕರಿತೀವಿ, 10% ಬೋರ್ಡೋ ಪೇಸ್ಟ್. ಇದನ್ನ ನಾವು ತಯಾರಿ ಮಾಡೋದಾದ್ರೆ ಸುಮಾರು 1 ಲೀಟರ್ಗೆ ನೀರಿಗಾದ್ರೆ 100 ಗ್ರಾಮ್ ಮೈಲು ತುತ್ತು ಮತ್ತು 100 ಗ್ರಾಮ್ ಸುಣ್ಣವನ್ನ ನಾವು 1 ಲೀಟರ್ ನೀರಿಗೆ ಮಿಶ್ರಣ ಮಾಡುವಂತದ್ದು. ಅದೇ ನೀವು 10 ಲೀಟರ್ಗೆ ನೀವು ನೋಡುವಂತದ್ದಾದ್ರೆ ಸುಮಾರು 1 ಕೆಜಿ ಮೈಲು ತುತ್ತು ಮತ್ತು 1 ಕೆಜಿ ಸುಣ್ಣ, ಇದೆರಡನ್ನ ನಾವು ಮಿಶ್ರಣ ಮಾಡಿ 10% ಬೋರ್ಡೋ ಪೇಸ್ಟ್ ನ ತಯಾರಿಸುವಂತದ್ದು. ಹಾಗಾದ್ರೆ ಈ ಬೋರ್ಡೋ ಪೇಸ್ಟ್ ಅನ್ನು ನಾವು ಯಾವ್ದೆಲ್ಲ ಬೆಳೆಗಳಿಗೆ ಉಪಯೋಗ ಮಾಡಬಹುದು ಅಂತ ನೋಡೋದಾದ್ರೆ, ಈಗ ಕರಾವಳಿಯಲ್ಲಿ ತೆಂಗಿನಲ್ಲಿ ಬರುವಂತ ಕಾಂಡ ಸೋರುವ ರೋಗ, ಇದು ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಎಲ್ಲಾ ಕಡೆಗಳಲ್ಲೂ ಕಾಣಿಸ್ಕೊಳ್ತಾ ಇದೆ. ಈ ತೆಂಗಿನ ಕಾಂಡ ಸೋರುವ ರೋಗಕ್ಕೆ ನಾವೇನ್ ಮಾಡ್ಬೇಕು, ಬೋರ್ಡೋ ಪೇಸ್ಟ್ ಅನ್ನುವಂಥದ್ದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತದ್ದು. ಈ ತೆಂಗಿನ ಬುಡಭಾಗದಿಂದ ಸ್ವಲ್ಪ 1-2 ಅಡಿ ಎತ್ತರದವರೆಗೆ ಕೆಂಪು ಬಣ್ಣದ ದ್ರವ ಹೊರಗಡೆ ಬರ್ತಾ ಇರುತ್ತೆ. ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು, ಒಂದ್ ಕತ್ತಿನ ತಗೊಂಡು ಅದರ ಸಹಾಯದಿಂದ ಮೇಲ್ಗಡೆ ಈ ಸೋಂಕು ಇರುವಂತ ಭಾಗವನ್ನ ಕೆತ್ತಿ ತೆಗೆದು ಆ ಭಾಗಕ್ಕೆ ನಾವೇನ್ ಮಾಡ್ಬೇಕು, 10% ಬೋರ್ಡೋ ಪೇಸ್ಟ್ ಅನ್ನ ಹಾಕುವಂತದ್ದು. ಈ ತರ ನಾವು ಮಾಡೋದ್ರಿಂದ ಏನಾಗುತ್ತೆ, ಆ ಶಿಲೀಂಧ್ರದ ಸೋಂಕು ಮತ್ತೆ ಇತರ ಯಾವುದೇ ಭಾಗಗಳಿಗೆ ಹರಡೋದನ್ನ ನಾವು ತಪ್ಪಿಸಬಹುದು. ಒಂದು, ನಾವು ಈ ಬೋರ್ಡೋ ಪೇಸ್ಟ್ ಅನ್ನ ತೆಂಗಿನಲ್ಲಿ ಬಳಸ್ತೀವಿ ಕಾಂಡ ಸೊರಗುವ ರೋಗ. ಇನ್ನು ಗೇರಿನಲ್ಲಿ ನಾವೇನ್ ಮಾಡ್ತೀವಿ, ಗೇರಿನಲ್ಲಿ ರೆಂಬೆಗಳನ್ನ ಕತ್ತರಿಸ್ತೀವಿ, ಮತ್ತೆ ಕೆಲವೊಂದ್ಸರಿ ಕಾಂಡ ತಿನ್ನುವಂತ ಹುಳ ಬಂದಿರುತ್ತೆ, ಅಂತ ಸಮಯದಲ್ಲಿ ಕೂಡ ನಾವು ಕಾಂಡಗಳಿಗೆ ಹಾನಿ ಮಾಡಿರ್ತೀವಿ. ಆ ಒಂದು ಕತ್ತರಿಸಿದ ಭಾಗ ಇರಬಹುದು, ಆ ಭಾಗಕ್ಕೆ ನಾವೇನ್ ಮಾಡ್ಬೇಕು, ಈ ಬೋರ್ಡೋ ಪೇಸ್ಟ್ ಅನ್ನ ಹಚ್ಚಿದ್ರೆ, ಈ ಮುಲಾಮ್ ರೀತಿಯಲ್ಲಿ ನಾವು ಹಚ್ಚಿದ್ರೆ ಏನಾಗುತ್ತೆ, ಮತ್ತೆ ಬೇರೆ ಯಾವುದೇ ಶಿಲೀಂಧ್ರದ ಸೋಂಕು ಬರದೇ ಇರೋ ತರ ನಾವೇನ್ ಮಾಡಬಹುದು, ಅದನ್ನ ಕಾಪಾಡ್ಕೊಳ್ಳುವಂತದ್ದು. ಇನ್ನು ಕೋಕೋ ಬೆಳೆಯಲ್ಲಿ ಇರಬಹುದು, ಕೋಕೋ ಬೆಳೆಯಲ್ಲಿ ಕೂಡ ನಾವು ಪ್ರೂನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತೀವಿ, ಅಂದ್ರೆ ಕೆಲವೊಂದು ರೆಂಬೆಗಳ ಹೆಚ್ಚಾಗಬೇಕು ಅಂತ ಹೇಳಿ ಆ ಭಾಗಗಳ ರೆಂಬೆಯನ್ನ ಕತ್ತರಿಸುವಂತದ್ದು. ಅಂತ ಸಮಯದಲ್ಲೂ ಕೂಡ ನಾವೇನ್ ಮಾಡಬಹುದು, ಕೋಕೋ ಬೆಳೆಯಲ್ಲಿಯೂ ಕೂಡ ಈ ಕತ್ತರಿಸಿದ ಭಾಗಗಳಿಗೆ ನಾವು ಬೋರ್ಡೋ ಪೇಸ್ಟ್ ಅನ್ನ ಹಚ್ಚಬೇಕು. ಹಾಗೆ ಮಲ್ಲಿಗೆಯಲ್ಲಿ, ಮಲ್ಲಿಗೆಯಲ್ಲೂ ಕೂಡ ನಾವು ಏನ್ ಮಾಡ್ತೀವಿ, ಮಳೆಗಾಲ ಆದ್ಮೇಲೆ ಪ್ರೂನಿಂಗ್ ಮಾಡುವಂತದ್ದು ಇದೆ ಕರಾವಳಿಯಲ್ಲಿ, ಆ ಪದ್ಧತಿ ಪ್ರಾಕ್ಟೀಸ್ ಅಲ್ಲಿ ಇದೆ. ಅಂತ ಸಮಯದಲ್ಲೂ ಕೂಡ ನಾವೇನ್ ಮಾಡಬಹುದು, ಬೋಡೋ ಪೇಸ್ಟ್ ಅನ್ನ ಈ ಕತ್ತರಿಸಿದ ಭಾಗಕ್ಕೆ ಹಚ್ಚಿದ್ದೇ ಆದಲ್ಲಿ ಶಿಲೀಂಧ್ರದ ಸೋಂಕು ಉಂಟಾಗುವುದನ್ನ ನಾವು ತಪ್ಪಿಸಬಹುದು. ಇದುವರೆಗೆ ಕೃಷಿ ವಿಜ್ಞಾನಿಗಳಾದ ಸೀಮಾ ಮಂಜುನಾಥ್ ನಾಯಕ್ ಅವರಿಂದ ಕೃಷಿ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಿಸಾನ್ ವಾಣಿಯಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಪ್ಲಾಸ್ಟಿಕ್ ನಮ್ಮ ಪರಿಸರಕ್ಕೆ ಅತ್ಯಂತ ಮಾರಕ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ 3.68 ಲಕ್ಷ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆಗೆ ನೋಯನ್ನಿ. ಪ್ರತಿಯೊಬ್ಬರು ಸಂತೆ ಮಾರುಕಟ್ಟೆಗೆ ವಸ್ತುಗಳ ಖರೀದಿಗೆ ಹೋಗುವಾಗ ತಪ್ಪದೇ ಮರುಬಳಕೆ ಮಾಡಬಹುದಾದ ಕೈ ಚೀಲವನ್ನೇ ಬಳಸಿ. ಮಾಲಿನ್ಯ ನಿಯಂತ್ರಣಕ್ಕೆ ಇದುವೇ ನಮ್ಮ ಹೆಜ್ಜೆ. ಏಕಬಳಕೆ ಪ್ಲಾಸ್ಟಿಕ್ ಬಳಸಲ್ಲ ಎಂದು ಇಂದೇ ಪ್ರತಿಜ್ಞೆ ಮಾಡಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್, ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸಾಗರದ ಗಡಿದಾಡಿ ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿದೆ ತೋರಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ಅಂಗಡಿ ಮುಂಗಟ್ಟುಗಳು, ಮಾರುಕಟ್ಟೆಗಳು ಮತ್ತು ಮಾಂಸದಂಗಡಿಗಳಂತಹ ಬೃಹತ್ ತ್ಯಾಜ್ಯ ಉತ್ಪಾದಕರು ತ್ಯಾಜ್ಯವನ್ನು ಖಾಲಿ ಜಾಗಗಳಲ್ಲಿ ಬಿಸಾಡುವುದು, ಸುಡುವುದು, ಕೆರೆ ಕಟ್ಟೆ ರಾಜಕಾಲುವೆಗಳಲ್ಲಿ ಹಾಕುವುದು ಶಿಕ್ಷಾರ್ಹ ಅಪರಾಧ. ಬದಲಿಗೆ ನಗರ ಸ್ಥಳೀಯ ಸಂಸ್ಥೆಯಿಂದ ತ್ಯಾಜ್ಯ ಸಂಗ್ರಹಣೆಗೆಂದೇ ಬರುವ ವಾಹನಗಳಿಗೆ ನೀಡಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ. ಪರಿಸರ ಸಂರಕ್ಷಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಅಜಯ್ ವಾರಿಯರ್ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ವ್ಯಾಸರಾಯರ ರಚನೆ. ಸೇರಿದೆನು ಸೇರಿದೆನು ಜಗದೀಶನ, ಸೇರಿದೆನು ಸೇರಿದೆನು ಜಗದೀಶನ, ಸೇರಿದೆನು ಸೇರಿದೆನು ಜಗದೀಶನ, ಸೇರಿದೆನು ಸೇರಿದೆನು ಜಗದೀಶನ, ಸೇರಿದೆನು ಸೇರಿದೆನು ಜಗದೀಶನ. ನರಕ ಜನ್ಮದ ಭಯವು ಕೆನಗೆ ಇನ್ನಿಲ್ಲ, ಕೆನಗೆ ಇನ್ನಿಲ್ಲ, ನರಕ ಜನ್ಮದ ಭಯವು ಕೆನಗೆ ಇನ್ನಿಲ್ಲ, ಕೆನಗೆ ಇನ್ನಿಲ್ಲ, ಸೇರಿದೆನು ಸೇರಿದೆನು ಜಗದೀಶನ, ಸೇರಿದೆನು ಸೇರಿದೆನು ಜಗದೀಶನ. ಶ್ರೀಕೃಷ್ಣ ಮೂರುತಿಯ ನೋಡುತ್ತಿವೆ, ಶ್ರೋತ್ರಗಳು ಹರಿ ಕಥಾ ಶ್ರವಣ ಮಾಡುತ್ತಲಿವೆ. ನೇತ್ರಗಳು ಶ್ರೀಕೃಷ್ಣ ಮೂರುತಿಯ ನೋಡುತ್ತಿವೆ, ಶ್ರೋತ್ರಗಳು ಹರಿ ಕಥಾ ಶ್ರವಣ ಮಾಡುತ್ತಲಿವೆ. ರಾತ್ರಿ ಹಗಲು ಎನ್ನ ಮನಸ್ಸು ಶ್ರೀರಂಗನಲ್ಲಿ ಪಾತ್ರವಾಡುತ್ತಿದೆನ್ನ ಗಾತ್ರ ಕೃಷ್ಣನ ಮುಂದೆ. ಜಗದೀಶನ. ಮಂಟಪ ಶುದ್ಧಿಯನು ಮಾಡುತ್ತಿವೆ, ಮಸ್ತಕವು ಹರಿಚರಣ ಕೆರಗುತ್ತಿದೆ. ಹಸ್ತಗಳು ಮಂಟಪ ಶುದ್ಧಿಯನು ಮಾಡುತ್ತಿವೆ, ಮಸ್ತಕವು ಹರಿಚರಣ ಕೆರಗುತ್ತಿದೆ. ವಿಸ್ತಾರ ಪಾದ ಪ್ರದಕ್ಷಿಣೆ ಕಸ್ತೂರಿ ಗಂಧ ಮೂಗು ಆಘ್ರಾಣಿಸುತ್ತಿದೆ. ವಿಸ್ತಾರ ಪಾದ ಪ್ರದಕ್ಷಿಣೆಯ